ಕೌಶಲ್ಯಯುತವಾಗಿ ಸಜ್ಜುಗೊಳಿಸಲು ಪದವಿ ಹಂತದಲ್ಲಿ ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಗುಡುಗು ಸಿಡಿಲಿನ ಮುನ್ಸೂಚನೆ ಬಗ್ಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರದ ಆಪ್ನಲ್ಲಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆಯ ಮಹತ್ವ ಹಾಗೂ ಪೂರ್ವ ಮುಂಗಾರಿಗೆ ಹಾಸನ ಜಿಲ್ಲೆಯ ಬೆಳೆ ಯೋಜನೆ, ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಬಿಆರ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಗಿ ಉಳುಮೆಯ ಮಹತ್ವ ಹಾಗೂ ಪೂರ್ವ ಮುಂಗಾರಿಗೆ ಹಾಸನ ಜಿಲ್ಲೆಗೆ ಬೆಳೆ ಯೋಜನೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಆಗಾಗ್ಗೆ ಈಗಾಗಲೇ 2-3 ಸಾರಿ ಹದವಾದಂತಹ ಮಳೆ ಬಿದ್ದಿದೆ. ಹದವಾದಂತಹ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ನಾವು ಮಾಗಿ ಉಳುಮೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಬಹಳ ಹಿಂದಿನಿಂದಲೂ ಕೂಡ ಮಾಗಿ ಉಳುಮೆಯನ್ನ ಮಾಡಲಾಗ್ತಾ ಇತ್ತು, ಈಗಲೂ ಕೂಡ ಮಾಡ್ತಾರೆ. ಅದರ ಪ್ರಮಾಣ ಒಂದಷ್ಟು ಕಡಿಮೆ ಆಗಿದೆ. 1 ಅಥವಾ 2 ಹೊಡೆದ್ರೆ ಸಾಕು ಅನ್ನುವಂಥದ್ದು ಕೂಡ ಇದೆ. ಇವತ್ತು ನಾವು ಮುಂಗಾರು ಹಂಗಾಮಿನಲ್ಲಿ ಏನು ಈ ಕಳೆಗಳ ಒಂದು ಆರ್ಭಟವನ್ನ ಕಾಣ್ತೀವಿ, ಹಾಗೇನೆ ಅನೇಕ ಕೀಟ ಮತ್ತೆ ರೋಗಗಳ ಆರ್ಭಟವನ್ನ ಕಾಣ್ತೀವಿ, ಅದು ನಮ್ಮ ಬೆಳೆಯನ್ನ ಬಾಧಿಸುತ್ತೆ. ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ನಾವು ಸೂಕ್ತವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮಾಗಿ ಉಳುಮೆಯನ್ನ ಮಾಡದೇ ಇರತಕ್ಕಂಥದ್ದು. ನಾವು ಮಾಗಿ ಉಳುಮೆಯನ್ನ ಸೂಕ್ತವಾದಂತಹ ಸಮಯದಲ್ಲಿ ವೈಜ್ಞಾನಿಕವಾಗಿ ನಮ್ಮ ವಿಜ್ಞಾನಿಗಳು ಹೇಳಿದ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ಈ ಕಳೆ ಮತ್ತೆ ಅನೇಕ ಕೀಟ ಮತ್ತೆ ರೋಗಗಳ ಬಾಧೆಯಿಂದ ನಮ್ಮ ಬೆಳೆಯನ್ನ ಸಂರಕ್ಷಣೆಯನ್ನ ಮಾಡಿಕೊಳ್ಳಬಹುದು. ಆದ್ರಿಂದ ಈ ಮಾಗಿ ಉಳುಮೆಯನ್ನ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ಏನೇನು ಪ್ರಯೋಜನಗಳು ದೊರೆಯುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೆಯೇ ಮುಂಗಾರು ಪೂರ್ವದಲ್ಲಿಯೂ ಕೂಡ ನಮ್ಮಲ್ಲಿ ಅನೇಕ ತರಹದ ಅಲ್ಪಾವಧಿಯ ಬೆಳೆಗಳನ್ನ ಬೆಳೆದುಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಅದನ್ನು ಕೂಡ ಹಿಂದಿನಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾವ್ಯಾವ ಬೆಳೆಗಳನ್ನ ಮಾಡಿಕೊಳ್ಳಬಹುದು, ಅದರಿಂದ ಏನೆಲ್ಲ ಅನುಕೂಲಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ಪೂರ್ವ ಮುಂಗಾರಿನಲ್ಲಿ ಬೆಳೀತಕ್ಕಂತಹ ಬೆಳೆಯ ಇಳುವರಿ ಏನಿದೆಯೋ ಅದು ಒಂದಷ್ಟು ಗಣನೀಯವಾಗಿ ಕಡಿಮೆಯಾಗಿ ಇರುವಂತದ್ದನ್ನ ಕೂಡ ನಾವು ಗುರುತನ್ನ ಮಾಡಿದ್ದೇವೆ. ಅದನ್ನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಸುಧಾರಿತ ಬೇಸಾಯದ ಕ್ರಮಗಳನ್ನ ಅನುಸರಿಸಬೇಕು, ಸುಧಾರಿತ ತಳಿಗಳನ್ನ ಬಳಕೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯ ಸಮೀಪ ಇರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿಆರ್ ಅರುಣ್ ಕುಮಾರ್ ಅವರು. ಡಾಕ್ಟ್ರೆ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಎಲ್ಲರೂ ಬಂದರೂ ಕೂಡ ನಮಸ್ಕಾರ. ಮಾಗಿ ಉಳುಮೆಯ ಬಗ್ಗೆ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ಹಿಂದೆಲ್ಲ ಬಹಳ ವ್ಯಾಪಕವಾಗಿ ಮಾಡಲಾಗ್ತಾ ಇತ್ತು, ಇತ್ತೀಚೆಗೆ ಅದು ಒಂದಷ್ಟು ಕಡಿಮೆ ಆಗಿರುವಂತದನ್ನು ಕೂಡ ನಾವು ಗುರುತನ್ನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಮಾಗಿ ಉಳುಮೆ ಅಂತ ಅಂದ್ರೆ ಏನು? ಮಾಗಿ ಉಳುಮೆ ಅನ್ನುವಂಥದ್ದು ಈ ಮುಂಗಾರಿನ ಬೇಸಾಯಕ್ಕೆ ಪೂರ್ವವಾಗಿ ನಮ್ಗೇನು ಮಳೆ ಬೀಳುತ್ತೋ ಆ ಸಮಯದಲ್ಲಿ ನಾವು ಈ ಭೂಮಿಯನ್ನು ಸಿದ್ಧಗೊಳಿಸುವ ಒಂದು ಪ್ರಕ್ರಿಯೆಗೆ ಕೃಷಿಯಲ್ಲಿ ಮಾಗಿ ಉಳುಮೆ ಅಂತೇಳಿ ಕರಿತೀವಿ. ಇದು ಪಾರಂಪರಿಕವ ಕೂಡ ಹೌದು, ವೈಜ್ಞಾನಿಕವಾಗಿ ಕೂಡ ಒಂದು ಮಹತ್ವವಾದಂಥ ಕೃಷಿಯ ಮೊದಲನ ಅಂತ ಅಂತ ಕೂಡ ನಾವು ಹೇಳ್ಬೋದು. ಹೆಸರಲ್ಲೇ ಇದೆ, ಮಾಗಿ ಮಾಗಿ ಅಂದ್ರೆ ಮಣ್ಣನ್ನ ಮಾಗಿಸುವುದು ಅಂತ. ಪಕ್ವಗೊಳಿಸುವುದು ಅಂತ ಹೇಳಿ ನಾವು ಅದನ್ನ ಹೇಳ್ತೀವಿ. ಮಣ್ಣನ್ನ ಪಕ್ವಗೊಳಿಸಿ ಬಿತ್ತನೆಯನ್ನ ಮಾಡಿದಾಗ ಬಿತ್ತನೆ ಬೀಜಗಳು ಚೆನ್ನಾಗಿ ಮೊಳಕೆ ಹೊಡೆದು ಮೇಲೆ ಅದು ಬೆಳವಣಿಗೆ ಇರ್ಬೋದು, ಇಳುವರಿಯನ್ನು ಚೆನ್ನಾಗಿ ಕೊಡುತ್ತೆ ಅನ್ನೋ ಉದ್ದೇಶದಿಂದ ಮಣ್ಣನ್ನ ಮಾಗಿ ಉಳುಮೆಯನ್ನ ಮಾಡಬೇಕು ಅನ್ನೋದು ಮೂಲ ಉದ್ದೇಶ. ನಾವು ರೈತರು ಹೇಳ್ತಾ ಇರ್ತೀವಿ ಕಾಯಿ ಮಣ್ಣು ಅಥವಾ ಮಾಗಿದ ಮಣ್ಣು ಅಂತ ಮಾತಾಡ್ತಾ ಇರ್ತಾರೆ. ಕಾಯಿ ಮಣ್ಣು ಅಂದ್ರೆ ಕಾಯಿ ಆಗಿರುವಂತದ್ದು, ಅಂದ್ರೆ ಬಿತ್ತನೆಗೆ ಮಾಗಿಲ್ಲ ಅಂತೇಳಿ, ಬಿತ್ತನೆ ಯೋಗ್ಯವಾಗಿಲ್ಲದಂತ ಮಣ್ಣು. ಇದನ್ನ ಸಾಮಾನ್ಯವಾಗಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ಬೆಳೆಗಳ ಅಥವಾ ಕೃಷಿ ಬೆಳೆಗಳನ್ನ ಕಟಾವ್ ಆದ್ಮೇಲೆ ಇರುವಂತ ತೇವಾಂಶವನ್ನ ಬಳಸ್ಕೊಂಡು, ಮಣ್ಣಿನಲ್ಲಿ ಇರುವಂತ ತೇವಾಂಶವನ್ನ ಬಳಸ್ಕೊಂಡು ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ಮೇ ತಿಂಗಳಿಂದಲೇ ಬೀಳುವಂತ ಮಳೆಗಳನ್ನ ಬಳಸ್ಕೊಂಡು ರೈತರು ಇಳಿಜಾರಿಗೆ ಅಡ್ಡ ಆಗಿ ಆಳವಾದ ಉಳುಮೆಯನ್ನ ಮಾಡಬೇಕು. ಅದು ನೀವು ದನಗಳನ್ನ ನೇಗಿಲಿನಾದ್ರೂ ಮಾಡಬಹುದು ಅಥವಾ ಟ್ರಾಕ್ಟರ್ ಚಾಲಿತ ಕಬ್ಬಿಣದ ರೆಂಟೆಗಳಿಂದನಾದ್ರೂ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಬೇಕು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಈ ರೀತಿ ಉಳುಮೆಯನ್ನ ಮಾಡಿ ಮಣ್ಣನ್ನ ಸಡಿಲಗೊಳಿಸಬೇಕು. ಅಂದ್ರೆ ಭೂಮಿಯ ಎಪ್ಪುಗಟ್ಟುವಿಕೆ, ಹಿಂದಿನ ಬೆಳೆಗಳಲ್ಲಿ ಬೆಳೆದಂತ ಮಣ್ಣೇನಾಗುತ್ತೆ ಎಪ್ಪುಗಟ್ಟುವಿಕೆ ಆಗಿರುತ್ತೆ, ಅದು ಇಂಗ್ಲಿಷ್ ಅಲ್ಲಿ ನಾವು ಕ್ರಸ್ಟ್ ಅಂತ ಕರಿತೀವಿ, ಅಂದ್ರೆ ಗಟ್ಟಿಯಾದ ಪದರಗಳು ಡೆವಲಪ್ ಆಗಿರುತ್ತವೆ. ಅದರ ಮೇಲೆ ಬಿದ್ದಂತ ನೀರು ಇಂಗುದಿಲ್ಲ, ಮೇಲೆ ಹರಿದು ಹೊರಗೋಗುವಂತ ಸಂಭವ ಇರುತ್ತೆ. ನೀರನ್ನ ಇಂಗಿಸುವುದಕ್ಕೆ, ಭೂಮಿಯನ್ನ ಸಡಿಲಗೊಳಿಸೋದಕ್ಕೆ ಮಾಗಿ ಉಳುಮೆಯನ್ನು ನಾವು ಕಡಗಣಿತವಾಗಿ ರೈತರು ಎಲ್ಲರೂ ಕೂಡ ಈ ಬೇಸಿಗೆ ಸಮಯದಲ್ಲಿ ಮಾಡಬೇಕು. ಇದು ಮಾಗಿ ಉಳುಮೆಯ ಒಂದು ಪರಿಚಯ. ಮಾಗಿ ಉಳುಮೆ ಅಂತ ಹೇಳಿದ್ರೆ ಮಣ್ಣನ್ನ ಮಾಗಿಸ್ತಕ್ಕಂತ ಕಲೆ. ಇತ್ತೀಚೆಗೆ ನಾವು ನೋಡ್ತಿರ್ತೀವಿ ಒಂದುಕ್ಕೆ ಅಥವಾ ಎರಡುಕ್ಕೆ ಹೊಡೆದ್ಬಿಟ್ಟು ಬೆಳಗ್ಗೆನೆ ಜೋಳ ಹಾಕುವಂಥದ್ದು, ರಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು, ಈ ತರದ ಪ್ರಕ್ರಿಯೆಗಳು ನಡೀತಾ ಇದಾವೆ. ಹಾಗಾಗಿ ಅದು ಹಾಗಲ್ಲ, ಮಣ್ಣನ್ನ ನಾವು ಮಾಗಿಸ್ಬೇಕು. ಯಾವುದೇ ಬೆಳೆಯನ್ನ ಮಾಡಿ ಮಣ್ಣನ್ನ ಮಾಗಿಸ್ಬೇಕು, ಆನಂತರ ಬಿತ್ತನೆಯನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಮಾಗಿ ಉಳುಮೆ ಅನ್ನುವಂಥದ್ದು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ಕಡ್ಡಾಯವಾಗಿ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಜಮೀನುಗಳಲ್ಲಿ ಮಾಗಿ ಉಳುಮೆಯನ್ನ ಮಾಡಬೇಕಾಗುತ್ತೆ. ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ದೊರಕುತ್ತೆ? ಈ ಮಾಗಿ ಉಳುಮೆ ಮಾಡೋದ್ರಿಂದ ಸರ್ ಪ್ರಯೋಜನಗಳು ಅಂತಂದ್ರೆ, ನೀವು ಆಗ್ಲೇ ಹೇಳಿದ ಹಾಗೆ ಮಣ್ಣನ್ನ ಮಾಗಿಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಅದೊಂದು ಸಮಯನೇ ಕೊಡೋದಿಲ್ಲ, ಕೊಳವೆ ಬಾವಿಯ ವ್ಯವಸ್ಥೆ ಇರೋದ್ರಿಂದ ಹೇಳಿ ಒಂದು ಬೆಳೆ ಕಟಾವಾದ ಎರಡು ಮೂರು ದಿನಕ್ಕೆ ಟ್ರಾಕ್ಟರ್ದು ಅದನ್ನ ಹೊತ್ತು ಮತ್ತೆ ಬೆಳೆಯನ್ನ ಬಿತ್ತನೆಯನ್ನ ಮಾಡ್ತಾ ಇದಾರೆ. ಆತರ ಮಾಡೋದ್ರಿಂದ ಏನಾಗುತ್ತೆ, ಒಂದು ಬೀಜ ಬಿತ್ತನೆಯನ್ನ ಮಾಡ್ತೀವಿ ಅದರ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರುತ್ತೆ. ಯಾಕೆಂದ್ರೆ ಹಿಂದಿನ ಬೆಳೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶ ಎಲ್ಲ ಇರ್ಕೊಂಡು ಮಣ್ಣಿನ ಫಲವತ್ತತೆ ಕಮ್ಮಿ ಆಗಿರುತ್ತೆ. ಬಿತ್ತನೆ ಬೀಜ ಬಿದ್ದಂತ ಮಣ್ಣು ಕಾಯಿ ಮಣ್ಣಾಗಿರೋದ್ರಿಂದ ಅದರಲ್ಲಿ ಮೊಳಕೆನೂ ಸರಿಯಾಗಿ ಬರೋದಿಲ್ಲ, ಮೊಳಕೆ ಬರಲಿಲ್ಲ ಅಂದ್ರೆ ನಿಮ್ಗೆ ಇಳುವರಿ ಖಂಡಿತವಾಗಿ ಕುಂಠಿತ ಆಗುತ್ತೆ, ಮತ್ತೆ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ಹೆಚ್ಚಾಗಿ ನಾವು ಕಾಣ್ತೀವಿ. ಒಂದು ಬೆಳೆಯಿಂದ ಮತ್ತೊಂದು ಬೆಳೆಯನ್ನು ಪದೇ ಪದೇ ನಾವು ಬೆಳೀತಾ ಇದ್ರೆ ಮಣ್ಣನ್ನು ಮಾಗೋದಕ್ಕೆ ಬಿಡದೆ ರೋಗ ಕೀಟಗಳ ಬಾಧೆ ಕೂಡ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ನಾವು ಈ ಮಾಗಿ ಉಳುಮೆಯಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ನೋಡೋದಾದ್ರೆ, ಈ ಕೃಷಿ ಭೂಮಿಯಲ್ಲಿ ಮೊದಲನೇದಾಗಿ ಮಣ್ಣನ್ನ ಸಡಿಲಗೊಳಿಸುವುದು, ಮಣ್ಣು ಸಡಿಲ ಆಯ್ತರನ್ನೇ ಮಳೆ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಿಂಗೆ ಅಂತರ್ಜಲದ ಪ್ರಮಾಣನೂ ಕೂಡ ಹೆಚ್ಚಾಗುತ್ತೆ. ಬೆಳೆಯ ಕಟಾವಿನ ನಂತರ ಜಮೀನಿನಲ್ಲಿ ಉಳಿದ ಈ ಮಣ್ಣಿನ ಹಿಂದಿನ ಬೆಳೆಯ ಬೇರುಗಳಿರ್ಬೋದು, ಕಳೆ ಇರ್ಬೋದು, ಇವುಗಳು ಆ ಮಣ್ಣಿನಲ್ಲಿ ಸೇರಿ ಅದು ಕಳ್ತು ಸಾವಯವ ಗೊಬ್ಬರವಾಗಿ ಅದು ಕೂಡ ಪರಿವರ್ತನೆ ಆಗುತ್ತೆ. ಈ ರೀತಿ ಸಾವಯವ ಗೊಬ್ಬರ ಆಗೋದ್ರಿಂದ ಮಣ್ಣಿನ ಜೈವಿಕ ರಾಸಾಯನಿಕ ಮತ್ತು ಭೌತಿಕ ಕ್ರಿಯೆಗಳೇನಿರುತ್ತೋ ಅವು ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿ ಅವು ಕೂಡ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. ಮತ್ತೆ ಹಿಂಗಾರಿನ ಬೆಳೆಗಳಲ್ಲಿ ಬೆಳೆದಂತ ಬೆಳೆಗಳಲ್ಲಿ ಇದ್ದಂತ ಕೀಟಗಳು ಮತ್ತು ಅವುಗಳ ತತ್ತಿಗಳು, ಕೋಶಾವಸ್ಥೆಯಲ್ಲಿ ಇರುವಂತ ಕೀಟಗಳು ಇವೆಲ್ಲವೂ ಮಣ್ಣಿನ ಒಳಭಾಗದಿಂದ ಹೊರಭಾಗಕ್ಕೆ ಬರ್ತದೆ. ಮಣ್ಣಿನ ನಾವು ಆಳವಾದ ಉಳುಮೆಯನ್ನ ಮಾಡಿದಾಗ ಅವು ಸೂರ್ಯನ ಶಾಖಕ್ಕೆ ಸಾಯುವಂತ ಪ್ರಮಾಣ ಹೆಚ್ಚಾಗಿರುತ್ತೆ. ಮತ್ತೆ ಆ ಕೋಶಾವಸ್ಥೆ ತತ್ತಿಗಳನ್ನ ನಾವು ಮಾಗಿ ಉಳುಮೆಯನ್ನ ಮಾಡಬೇಕಾದ್ರೆ ಈ ಪಕ್ಷಿಗಳು ನಮ್ಮ ನೇಗಿಲಿನಿಂದ ಬರ್ತಾ ಇರ್ತವೆ, ಅವುಗಳ ಹಾಗೆ ಆಹಾರವಾಗಿ ಹೋಗೋದ್ರಿಂದ ಅವುಗಳ ಪ್ರಮಾಣನು ಕೂಡ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಮಣ್ಣಿನಲ್ಲಿ ಬಿರುಕುಗಳ ಸಂಧಿಗಳಲ್ಲಿ ಇರುವಂತಹ ಕೀಟಗಳು, ಕೋಶಾವಸ್ಥೆ ತತ್ತಿಗಳು ಇವೆಲ್ಲವೂ ಕೂಡ ನಿಯಂತ್ರಣವನ್ನು ನಾವು ಮಾಡಬಹುದು. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಮಣ್ಣೇನಾದ್ರೂ ಇಳಿಜಾರಿತ್ತು ನಿಮ್ಮ ಭೂಮಿ ಅಂತ ಹೇಳಿದ್ರೆ ಅಡ್ಡಲಾಗಿ ಇಳಿಜಾರು ಮಾಡೋದ್ರಿಂದ ಮತ್ತು ಸಾಲುಗಳ ಮಧ್ಯದಲ್ಲಿ ದೋಣಿ ಸಾಲುಗಳನ್ನು ಮಾಡೋದ್ರಿಂದ ಮಣ್ಣಿನ ಕೊಚ್ಚಣಿಕೆ ಕೂಡ ಕಡಿಮೆ ಆಗುತ್ತೆ. ಮತ್ತು ಮುರಿದಂತ ಮಣ್ಣು ನಿಮ್ಮ ಜಮೀನಿಂದ ಹೊರಗೋಗದೆ ಜಮೀನಲ್ಲೇ ನೀರು ಇಂಗು ಪ್ರಮಾಣನು ಕೂಡ ಹೆಚ್ಚಾಗಿ ನಿಮ್ಮ ಮಣ್ಣಿನ ಅಂತರ್ಜಲದ ಮತ್ತು ತೇವಾಂಶದ ಪ್ರಮಾಣನು ಕೂಡ ಹೆಚ್ಚಾಗುತ್ತೆ. ಅಲ್ಲದೆ ನಾವು ಬಹುವಾರ್ಷಿಕ ಕಳೆಗಳಾದಂತ ಗರಿಕೆ ಇರ್ಬೋದು ಅಥವಾ ಕೊನಾರಿ ಅಥವಾ ಜೇಕ್ ಅಂತ ಏನ್ ಕರಿತೀವಿ, ಅವುಗಳು ಯಾವ ರೀತಿ ಅಂದ್ರೆ ಬೇರುಗಳು ಮತ್ತು ಗೆಡ್ಡೆಗಳ ಮುಖಾಂತರನೇ ಅದು ತಮ್ಮ ಪ್ರಸಾರವನ್ನ ಹೆಚ್ಚಾಗಿ ಮಾಡಿಕೊಳ್ಳುವಂಥದ್ದು. ಸೊ ಇವುಗಳ ಒಂದು ನಿಯಂತ್ರಣವನ್ನು ನಾವು ಈ ಮಾಗಿ ಉಳುಮೆಯಿಂದ ಮಾಡಬಹುದು. ಉದಾಹರಣೆ ನಾವು ಉಳುಮೆಯನ್ನ ಮಾಡಿದಾಗ ಏನ ಜೇಕು ಮತ್ತೆ ಗೆಡ್ಡೆಗಳು ಮತ್ತೆ ಗರಿಕೆಯ ಬೇರುಗಳಿನ ಹೊರಗೆ ಬರ್ತವೋ ಅದು ಬಿಸಿಲಿನ ಶಾಖಕ್ಕೆ ಒಣಗುವಂತದ್ದಾಗಿರ್ಬೋದು ಅಥವಾ ನಾವೇ ಅದನ್ನ ಆಯ್ದು ಒಂದು ಕಡೆ ಇಡೋದ್ರಿಂದ ನಾವು ಮುಂಗಾರಿನಲ್ಲಿ ಅವುಗಳ ಪ್ರಮಾಣವನ್ನ ಕೊಳೆಗಳ ಪ್ರಮಾಣವನ್ನ ಕುಂಠಿತಗೊಳಿಸಬಹುದು. ಮತ್ತೆ ಈ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡಿದಾಗ ಮುಂದಿನ ಮುಂಗಾರಿಗೆ ನಾವು ಬೇಗ ಬಿತ್ತನೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಉಳುಮೆ ಎಲ್ಲ ಮಾಡಿ ನಾವು ಇಟ್ಕೊಂಡಿದ್ರೆ ಮುಂದಿನ ಒಂದು ಮುಂಗಾರಿಗೆ ಬಿತ್ತನೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಈ ಎಲ್ಲ ಪ್ರಯೋಜನಗಳು ನಾವು ರೈತರು ಪಡ್ಕೊಬೇಕು ಅಂದ್ರೆ ಅದಕ್ಕೆ ಮಾಗಿ ಉಳುಮೆನೆ ಒಂದು ಮೂಲ ಮೊದಲನೇ ಅಂತ ಕೃಷಿಯಲ್ಲಿ. ಸೊ ಮುಂಗಾರು ಮಳೆಗಿಂತ ಮುಂಚೆ ಈ ಮಾಗಿ ಉಳುಮೆಯನ್ನ ಮಾಡಬೇಕು. ಅದರಲ್ಲೂ ಕೂಡ ಆಳವಾದ ಕಪ್ಪು ಮಣ್ಣು ಪ್ರದೇಶದಲ್ಲಿ 2-3 ವರ್ಷಗಳಿಗೊಮ್ಮೆ ಈ ಆಳವಾದ ಮಾಗಿ ಉಳುಮೆಯನ್ನ ಮಾಡಬೇಕು. ಈ ಸಾಮಾನ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂತ ಕೆಂಪು ಮಣ್ಣು ಅಥವಾ ಮರಳು ಮಿಶ್ರಿತ ಕೆಂಪು ಮಣ್ಣುಗಳಲ್ಲಿ ಪ್ರತಿ ವರ್ಷನೂ ಕೂಡ ಆಳವಾದ ಮಾಗಿ ಉಳುಮೆಯನ್ನ ನಾವು ಮಾಡಿಕೊಂಡು ಕೃಷಿಯನ್ನ ರೈತರು ಪ್ರಾರಂಭಿಸಬೇಕು ಅಂತೇಳಿ ಹೇಳ್ತೀನಿ. ಇದಿಷ್ಟು ಕೂಡ ಮಾಗಿ ಉಳುಮೆಯಿಂದ ಆಗುವಂತ ಪ್ರಯೋಜನಗಳು. ಮಾಗಿ ಉಳುಮೆಯಿಂದ ಬಹಳ ಮುಖ್ಯವಾಗಿ ಕಳೆ ಮತ್ತೆ ಕೀಟಗಳ ನಿರ್ವಹಣೆ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ತಾವು ತಿಳಿಸಿದ್ರಿ. ಇವತ್ತು ನಮ್ಮ ರೈತರಿಗೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಯಾವುದೇ ಬೆಳೆಯನ್ನ ಮಾಡಲಿ ಕಳೆ ಮತ್ತೆ ಕೀಟ ಇವೆರಡೂ ಕೂಡ ತುಂಬಾ ಹೆಚ್ಚು ಬಾಧೆಯನ್ನ ಕೊಡ್ತಾ ಇದೆ. ಅದಕ್ಕಾಗಿ ಹೆಚ್ಚು ಹಣವನ್ನ ವ್ಯಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಣ ಅಷ್ಟೇ ಅಲ್ಲ, ಅವರ ಶ್ರಮವೂ ಕೂಡ ವ್ಯಯ ಆಗುತ್ತೆ, ಸಮಯ ವ್ಯಯ ಆಗುತ್ತೆ, ಹಣ ವ್ಯಯ ಆಗುತ್ತೆ. ಇದೆಲ್ಲದರ ನಂತರ ನಮ್ಮ ಪರಿಸರ ಹಾಳಾಗುತ್ತೆ. ಅಲ್ಲಿ ಬಳಸ್ತಕ್ಕಂಥ ಕೀಟನಾಶಕ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಅದು ನಮ್ಮ ಮಣ್ಣನ್ನು ಸೇರ್ತಾ ಇದೆ, ನಮ್ಮ ನೀರನ್ನು ಸೇರ್ತಾ ಇದೆ, ಗಾಳಿಯನ್ನು ಸೇರ್ತಾ ಇದೆ. ಇದೆಲ್ಲದನ್ನು ಕೂಡ ಸೇರಿ ಅದು ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡ್ತಾ ಇದೆ, ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಮಾಗಿ ಉಳುಮೆಯಿಂದ ಕಳೆ ಮತ್ತೆ ಕೀಟಗಳ ನಿರ್ವಹಣೆ ಹೇಗೆ ಅನ್ನುವಂಥದ್ದನ್ನು ವಿವರವಾಗಿ ಒಂದಷ್ಟು ತಿಳಿಸ್ಕೊಡಿ. ಸರ್, ಈಗ ಮಾಗಿ ಉಳುಮೆಯನ್ನ ಮಾಡದೇ ಇರುವಂತ ಒಂದು ಮೂಲ ಕಾರಣನೇ ನಮ್ಮ ಬೆಳೆಗಳಲ್ಲಿ ಕಳೆಗಳ ಪ್ರಮಾಣ ಹೆಚ್ಚಾಗ್ತಾ ಇರುವಂತದ್ದು, ಜೊತೆಗೆ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಾಗ್ತಾ ಇರುವಂತದ್ದು. ನಾವ್ ಯಾವತ್ತು ಬೆಳೆಯನ್ನ ಬೆಳೆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಮಣ್ಣನ್ನ ಮಾಗದಿಕ್ಕೆ ಬಿಡಬೇಕು. ಆ ಸಮಯದಲ್ಲಿ ಮಣ್ಣಿನಲ್ಲಿರುವಂತ ಈ ಕಳೆಗಳೆಲ್ಲ ಬಿಸಿಲಿಗೋ ಅಥವಾ ಅದರಲ್ಲಿ ಇರುವಂತದ್ದನ್ನ ಕೀಟಗಳ ತತ್ತಿಗಳಿರ್ಬೋದು, ಕೋಶ ವ್ಯವಸ್ಥೆ ಇರುವಂತ ಕೀಟಗಳಿರ್ಬೋದು, ಇವೆಲ್ಲವೂ ಕೂಡ ಸಾಯ್ತವೆ. ಅದನ್ನ ಸಾಯಿಲ್ ಸೊಲರೈಸೇಷನ್ ಅಂತೇಳಿ ಕರಿತೀವಿ, ಮಣ್ಣನ್ನ ಕಾಯಿಸುವಿಕೆ ಅಂತಾನು ಕೂಡ ಕರಿತೀವಿ. ಈ ಮಾಗಿ ಉಳುಮೆಯನ್ನು ನಾವು ಕಡಾಖಂಡಿತವಾಗಿ ಅದನ್ನ ಮಾಡಲೇಬೇಕು ಮುಂಗಾರು ಮಳೆಗಿಂತ ಮುಂಚೆ. ಉದಾಹರಣೆಗೆ ನಾನು ಆಗ್ಲೇ ಹೇಳದ ಹಾಗೆ ಗರಿಕೆ ಮತ್ತೆ ಜೇಕು, ಇವು ಬಹಳ, ನೀವು ಯಾವುದೇ ಕಳೆನಾಶಕವನ್ನು ಹೊಡೆದ್ರು ಕೂಡ ಇವು ಸಾಯೋದಿಲ್ಲ. ಈ ಕಳೆಗಳು ಇವುಗಳು ತಮ್ಮ ಬೇರಿನ ಮುಖಾಂತರ, ಗೆಡ್ಡೆಗಳ ಮುಖಾಂತರ ತಮ್ಮ ಸಂತಾನೋತ್ಪತ್ತಿಯನ್ನ ಮಾಡುವಂತ ಕಳೆಗಳು. ಇನ್ನೊಂದು, ನಾವು ಬಿತ್ತನೆಯನ್ನ ಮಾಡಿದಾಗ ಬಿತ್ತನೆ ಮಾಡಿ ಬೀಜಗಳ ಮೊಳಕೆಗಿಂತ ಮುಂಚೆನೆ ನಾವು ಕಳೆಗಳನ್ನ ನೋಡ್ತೀವಿ ಜಮೀನುಗಳಲ್ಲಿ. ಸೊ ಇವೆಲ್ಲವೂ ಕೂಡ ನಿಯಂತ್ರಣ ಆಗಬೇಕು ಅಂತಂದ್ರೆ ಮಾಗಿ ಉಳುಮೆಯಲ್ಲಿ ಉಳುಮೆ ಮಾಡಿ ಭೂಮಿಯ ಒಳಗಿರುವಂತಹ ಈ ಕಳೆಗಳ ಬೀಜಗಳನ್ನ ಅಥವಾ ಕಳೆಗಳ ಬೇರುಗಳನ್ನ ಅಥವಾ ಗೆಡ್ಡೆಗಳನ್ನ ಸೂರ್ಯನ ಕಿರಣಗಳಿಗೆ ಅವುಗಳನ್ನ ಪ್ರಸಾರ ಆಗೋ ರೀತಿ ಮಾಡಿ ಅವುಗಳ ಶಾಖದಿಂದ ಅವುಗಳ ಸಾಯೋ ರೀತಿ ಮಾಡಬೇಕು. ಜೊತೆಗೆ ನಾವು ಅದನ್ನ ನಮ್ಮ ಆಳುಗಳಿಂದನು ಕೂಡ ಕಳೆಗಳ ಗೆಡ್ಡೆ ಅಥವಾ ಕಳೆಗಳನ್ನ ಆಯಿಸಿ ನಾವು ಅದನ್ನು ಹೊರಗಾಕ್ಸೋದ್ರಿಂದ ನಾವು ಆದಷ್ಟು ಮುಂಗಾರು ಬೆಳೆಗಳಲ್ಲಿ ಬರುವಂತಹ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಈ ಪದ್ಧತಿ ನಾವು ಪಾಲನೆ ಮಾಡದೇ ಇರೋದ್ರ ಮೂಲ ಕಾರಣನೇ ನಾವು ಈ ಕಳೆಗಳ ಹೆಚ್ಚಾಗುವಿಕೆಯನ್ನ ನಾವು ನೋಡ್ತಾ ಇರುವಂತದ್ದು. ಇನ್ನು ರೋಗ ಮತ್ತು ಕೀಟಗಳಿಗೆ ಬಂದ್ರೆ ಇವತ್ತಿನ ಒಂದು ಉದಾಹರಣೆ ನೋಡಿದ್ರೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಾವು ಈ ಬೇಸಿಗೆಯಲ್ಲಿ ಮತ್ತೆ ಚಳಿಗಾಲದಲ್ಲಿ ಬೆಳೆದಂತ ಮುಸುಕಿನ ಜೋಳದಲ್ಲಿ ಕೇದಿಗೆ ರೋಗವನ್ನ ಹೆಚ್ಚಾಗಿ ರೈತರು ನೋಡಿದ್ದಾರೆ. ಅದಕ್ಕೆ ಮೂಲ ಒಂದೇನಪ್ಪಾ ಅಂದ್ರೆ ಇಂದಿನ ಬೆಳೆಯಲ್ಲಿ ಬಂದಂತ ಕೇದಿಗೆ ರೋಗ ತಮ್ಮ ಜಮೀನಲ್ಲಿರುವಂತ ಕಳೆಗಳ ಮೇಲೆ ಆಶ್ರಯವನ್ನ ಪಡೆದಿರ್ತವೆ. ಅದು ಮಣ್ಣಿನಲ್ಲೂ ಕೂಡ ಹರಡೋದ್ರಿಂದ ಮಣ್ಣಿನಲ್ಲೂ ಕೂಡ ಅದರ ಒಂದು ಏನೋ ಸ್ಪೋರ್ಟ್ಸ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅದು ಕೂಡ ಅದರಲ್ಲಿ ಇರುತ್ತೆ. ನಾವು ಅದು ಮಣ್ಣನ್ನ ಕಾಯಿಸುವಿಕೆಯನ್ನ ಮಾಡದೇ ಇದ್ದಾಗ ಮುಂದಿನ ಬೆಳೆಗೆ ಅದು ಪ್ರಸಾರ ಆಗುವಂತ ಅದಿರುತ್ತೆ. ಅದರಿಂದ ನಾವು ಗ್ಯಾಪ್ ಕೊಡಬೇಕು ಮೊದಲನೇ ಬೆಳೆಗೂ ಅಥವಾ ಎರಡನೇ ಬೆಳೆಗೂ. ಅಥವಾ ನೀವು ಖರೀಫಲ್ಲಿ ಅಂದ್ರೆ ಮುಂಗಾರಿನಲ್ಲಿ ಬೆಳೆದಂತ ಬೆಳೆ, ಹಿಂಗಾರಿನಲ್ಲಿ ಬೆಳೆಯುವಂತ ಬೆಳೆ ಅಥವಾ ಪೂರ್ವ ಮುಂಗಾರಿನಲ್ಲಿ ಬೆಳೆಯುವಂತ ಬೆಳೆಗಳ ಮಧ್ಯದಲ್ಲಿ ಮಾಗಿ ಉಳುಮೆ ಅನ್ನೋದು ನೀವು ಬರೀ ಬೇಸಿಗೆಯಲ್ಲೇ ಮಾಡುವಂತದ್ದೇನಲ್ಲ. ನೀವು ಯಾವ ಬೆಳೆಯನ್ನ ಬೆಳೆದ ಮೇಲೆ ಮಣ್ಣನ್ನ ಉಳುಮೆ ಮಾಡಿ ಮಣ್ಣನ್ನ ಸೂರ್ಯನ ಕಿರಣಗೆ ಕಾಯಿಸುವಿಕೆಯನ್ನು ಮಾಡುವಂತದ್ದು ಕೂಡ ಅದು ಮಣ್ಣನ್ನ ಮಾಗಿಸುವಿಕೆ ಆಗುತ್ತೆ. ಸೊ ಬೆಳೆಯಿಂದ ಬೆಳೆಗೆ ಈ ಮಾಗಿ ಉಳುಮೆಯನ್ನ ನೀವು ಮಾಡುವಂತದ್ದು ಪದ್ಧತಿಯನ್ನ ನೀವು ಫಾಲೋ ಮಾಡಿದ್ರೆ ರೈತರುಗಳು ಈ ಆದಷ್ಟು ನಾವು ಈ ಕಳೆ ರೋಗ ಮತ್ತು ಕೀಟಗಳ ನಿಯಂತ್ರಣವನ್ನ ಮಾಡಬಹುದು. ಹೀಗೆ ಮಾಗಿ ಉಳುಮೆಯಿಂದ ನಾವು ಕಳೆ ಮತ್ತೆ ಕೀಟಗಳ ನಿರ್ವಹಣೆಯನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಬಹುದು. ಅದಕ್ಕೆ ನಾವು ಮಾಡಬೇಕಾದದ್ದಿಷ್ಟೇ, ನಮ್ಮ ಬೆಳೆ ಮುಗಿದ ನಂತರ ಒಂದು ಉಳುಮೆಯನ್ನ ಮಾಡ್ತಕ್ಕಂಥದ್ದು, ಬೇಸಿಗೆಯಲ್ಲಿ ಮೊದಲ ಮಳೆ ಬಿದ್ದ ನಂತರ ಮಾಗಿ ಉಳುಮೆಯನ್ನ ಮಾಡ್ತಕ್ಕಂಥದ್ದು. ಈ ಮಾಗಿ ಉಳುಮೆ ಅನ್ನುವಂಥದ್ದು ನಮ್ಮ ಬೆಳೆಗಳಿಗೆ ಸಂಪೂರ್ಣ ವರ್ಷ ಪೂರ್ತಿ ರಕ್ಷಣೆಯನ್ನ ನೀಡುತ್ತೆ. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ಒಂದಷ್ಟು ಬೆಳೆಗಳನ್ನ ಬೆಳೆದುಕೊಳ್ತಕ್ಕಂಥ ಪದ್ಧತಿ ಇದೆ. ಮುಂಗಾರಿನಿಂದ ನಾವು ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೆದುಕೊಳ್ತೇವೆ, ಸಾಂಪ್ರದಾಯಿಕ ಬೆಳೆಗಳು ಅಂತ ನಾವು ಕರಿತೀವಿ ಅದನ್ನ. ಪೂರ್ವ ಮುಂಗಾರಿನಲ್ಲಿ ಅಲ್ಪಾವಧಿಯ ಕೆಲವು ಬೆಳೆಗಳನ್ನ ಬೆಳೆದುಕೊಳ್ಳಲಾಗುತ್ತೆ. ಬಹಳ ಮುಖ್ಯವಾಗಿ ಒಂದಷ್ಟು ದ್ವಿದಳ ಧಾನ್ಯಗಳು ಹಾಗೆ ಸಿರಿಧಾನ್ಯಗಳು ಈ ತರಹದ ಬೆಳೆಗಳನ್ನ ಬೆಳೆದುಕೊಳ್ಳಲಾಗುತ್ತೆ. ಇಂತಹ ಬೆಳೆಗಳನ್ನ ಮಾಡಲಿಕ್ಕೆ ನಾವು ಹೇಗೆ ಭೂಮಿಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು? ಪೂರ್ವ ಮುಂಗಾರಿನ ಬೆಳೆಗಳಂತ ಹೇಳಿದಾಗ ಸರ್, ನೀವಾಗಲೇ ಹೇಳಿದ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳೇ ಮುಸ್ಕಿನ ಜೋಳ ಮತ್ತು ರಾಗಿ, ಸಿರಿಧಾನ್ಯಗಳು, ಆಲೂಗೆಡ್ಡೆ ಮತ್ತು ತಂಬಾಕು, ಇವು ಹೆಚ್ಚಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತ ಬೆಳೆಗಳು. ಹಾಗೂ ಈ ಬೇಸಿಗೆ ಮಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ದಕ್ಷಿಣ ಒಣ ಪ್ರದೇಶ ಹಾಗೂ ಮಧ್ಯಮ ಒಣ ಪ್ರದೇಶ, ಏನು ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆ ಏನು ಭಾಗ ಬರುತ್ತೋ ಮತ್ತು ಕೆಲವು ಬೇಲೂರಿನ ಹಳೆಬೀಡು ಭಾಗ, ಈ ಭಾಗಗಳಲ್ಲಿ ಹೆಚ್ಚಾಗಿ ಈ ಬೆಳೆಗಳನ್ನು, ಈ ಪೂರ್ವ ಮುಂಗಾರು ಬೆಳೆಗಳನ್ನು ಬೆಳಿತೀವಿ. ಈಗ ಆಲ್ರೆಡಿ ಮಳೆ ಮಾರ್ಚ್ ತಿಂಗಳಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಮಳೆಯನ್ನು ನಮ್ಮ ರೈತರು ಪಡೆದಿದ್ದಾರೆ ಮತ್ತು ಈ ತಿಂಗಳಲ್ಲೂ ಕೂಡ ಒಳ್ಳೆ ಪ್ರಮಾಣದ ಮಳೆ ಆಗ್ತಾ ಇದೆ. ಇದು ಸೂಕ್ತವಾದ ಸಮಯ ಮಾಗಿ ಉಳುಮೆ ಮಾಡೋದಕ್ಕೆ. ಈ ಸಮಯದಲ್ಲಿ ಮಾಗಿ ಉಳುಮೆ ಮಾಡಿ ಅಲ್ಪಾವಧಿ ತಳಿಗಳಾದಂತಹ ಉದ್ದು, ಹೆಸರು ಮತ್ತು ಅಲಸಂದೆ ಮತ್ತೆ ಎಣ್ಣೆಕಾಳುಗಳಲ್ಲಿ ನಾವು ಎಳ್ಳು, ಹೆಚ್ಚಾಗಿ ಎಳ್ಳನ್ನ ಪುಟ್ಟೆಳ್ಳು ಮತ್ತೆ ಹರಳು ಔಡಲ ಅಂತ ಏನ್ ಕರಿತೀವಿ ಅದು, ಮತ್ತೆ ತೋಟಗಾರಿಕಾ ಬೆಳೆಗಳಲ್ಲೇ ಆಲೂಗೆಡ್ಡೆ ಇದನ್ನ ಬೆಳಿತೀವಿ ಮತ್ತು ತಂಬಾಕು ಕಮರ್ಷಿಯಲ್ ವಾಣಿಜ್ಯ ಬೆಳೆ ತಂಬಾಕು, ಅದರ ಜೊತೆಗೆ ಬಾಳೆ ಶುಂಠಿ ಅಡಿಕೆ ಮೆಣಸು ಇವೆಲ್ಲ ಇದ್ದೇ ಇರುವಂತ ಬೆಳೆಗಳು. ಅರಿಶಿನ ಕೂಡ ತೋಟಗಾರಿಕೆ ಬೆಳೆಯಲ್ಲಿ ನಾವು ಬೆಳಿತೀವಿ. ಜೊತೆಗೆ ಏಕದಳ ಧಾನ್ಯಗಳಲ್ಲಿ ನಾವು ಅಲ್ಪಾವಧಿಯ ರಾಗಿ ಬೆಳೆಯನ್ನು ಕೂಡ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ. ಈಗಾಗಲೇ ನಾವು ಹಾಸನ ಜಿಲ್ಲೆದಿಂದ ನೋಡಿದಾಗ ಮಳೆ ಒಳ್ಳೆ ಮಳೆ ಉತ್ತಮವಾದ ಬೇಸಿಗೆ ಮಳೆ ಆಗಿರೋದ್ರಿಂದ ರೈತರು ಅಲ್ಲಿ ತಮ್ಮ ಹೊಲಗಳನ್ನ ಉಳುಮೆ ಮಾಡಿ ಮಣ್ಣನ್ನ ಮಾಗೋದಕ್ಕೆ ಬಿಟ್ಟಿದ್ದಾರೆ. ಒಳ್ಳೆ ಬಿಸಿಲು ಕೂಡ ಇದೆ, ಮಳೆನೂ ಕೂಡ ಆಗ್ತಾ ಇದೆ, ಬಿಸಿಲು ಕೂಡ ಇದೆ. ಇದು ಒಂದು ಒಳ್ಳೆ ಉಪಯೋಗವನ್ನ ರೈತರು ಪಡ್ಕೊಬೇಕು. ಪಡ್ಕೊಂಡು ಕೆಲವು ಅಲ್ಪಾವಧಿ ತಳಿಗಳಾದಂತಹ ಕೆಲವು ಬೆಳೆಗಳನ್ನ ಬೆಳೆದು ಅದರಲ್ಲಿ ಉತ್ತಮವಾದ ತಳಿಗಳನ್ನ, ಪಾರಂಪರಿಕವಾಗಿ ಬೆಳೆದಿರುವಂತ ತಳಿಗಳ ಜೊತೆಗೆ ಉತ್ತಮವಾದಂತ ಒಳ್ಳೆ ಇಳುವರಿ ಕೊಡುವಂತ ತಳಿಗಳನ್ನ ಪಡೆದು ಆ ತಳಿಗಳನ್ನ ಬೆಳೆಯೋದು ಕೂಡ ಒಂದು ಉತ್ತಮವಾದ ಕೆಲಸ, ಒಂದು ಒಳ್ಳೆ ಇಳುವರಿ ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಭೂಮಿಯನ್ನ ಹೇಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ? ಭೂಮಿ ಸಿದ್ಧತೆ ಅಂತ ಹೇಳಿದಾಗ, ಈಗ ಭೂಮಿಯನ್ನ ಎರಡು ಮೂರು ಬಾರಿ ಹುಕ್ಕೆಯನ್ನ ಹೊಡೆದು ಮಣ್ಣನ್ನ ಮಾಗದಕ್ಕೆ ಬಿಟ್ಟು ಆದ ನಂತರ ಕೆಲವು ರೈತರು ಕೊಟ್ಟಿಗೆ ಗೊಬ್ಬರಗಳನ್ನ ಬಳಸ್ತಾರೆ. ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರವನ್ನ ನಾವು ಮಾಗಿ ಉಳುಮೆ ಆದ್ಮೇಲೆ ಬಿತ್ತನೆಗಿಂತ ಮುಂಚೆ ಒಂದು 15-20 ದಿನಗಳ ಮುಂಚೆನೆ ನಾವು ಮಣ್ಣಿಗೆ ಸೇರಿಸಬೇಕು. ಜೊತೆಗೆ ಈ ಲಘು ಪೋಷಕಾಂಶ ಆದಂತಹ ಸತು ಮತ್ತೆ ಬೋರಾಕ್ಸ್ ಅಂತ ಏನ್ ಕರಿತೀವಿ, ಎಕರೆಗೆ 4 ಕೆಜಿ ಸತು 2 ಕೆಜಿ ಬೋರಾಕ್ಸ್, ಇದನ್ನು ಕೂಡ ಮಣ್ಣಿಗೆ ಸೇರಿಸೋದ್ರಿಂದ ಸಾಮಾನ್ಯವಾಗಿ ನಮ್ಮ ಮಣ್ಣಿನಲ್ಲಿ ಸತು ಮತ್ತೆ ಬೋರಾನ್ ಕೊರತೆ ಹೆಚ್ಚಾಗಿ ಕಾಣುತ್ತೆ. ಇವುಗಳು ಕೂಡ ಇಳುವರಿಯ ಕುಂಠಿತಕ್ಕೆ ಬಹಳ ಹೆಚ್ಚಿನ ಪ್ರಮಾಣದ ಒಂದು ಪ್ರಮುಖ ಕಾರಣಗಳಾಗಿದ್ದಾವೆ. ಇವುಗಳನ್ನು ಕೂಡ ನಾವು ಮಣ್ಣಿಗೆ ಸೇರಿಸಬೇಕು. ಅಟ್ಲೀಸ್ಟ್ ರೈತರುಗಳು 3 ವರ್ಷಕ್ಕೊಂದ್ಸಲನಾದರೂ ಈ ಸತು ಮತ್ತೆ ಬೋರಾಕ್ಸ್ ಅನ್ನ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಣ್ಣಿಗೆ ಸೇರಿಸೋದ್ರಿಂದ ಇಳುವರಿಯನ್ನ ನಾವು ಹೆಚ್ಚು ಮಾಡ್ಕೊಬಹುದು. ಕೆಲವು ರೈತರಿಗೆ ಮಣ್ಣಿಗೆ ಗೋಡನ್ನ ಒಡಿಸುವಂತ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಎಲ್ಲಿ ಮರಳು ಮಿಶ್ರಿತ ಮಣ್ಣಿರುತ್ತೋ ಅಂತ ಮಣ್ಣುಗಳಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಕಡಿಮೆ ಇರುತ್ತೆ ಆ ಮಣ್ಣುಗಳಲ್ಲಿ, ಮತ್ತು ಫಲವತ್ತತೆಯನ್ನು ಕೂಡ ಕಡಿಮೆ ಇರುತ್ತೆ. ಅಂತ ಮಣ್ಣುಗಳಲ್ಲಿ 3 ವರ್ಷಕ್ಕೊಂದ್ಸಲ ಈ ಗೋಡ್ ಮಣ್ಣನ್ನು ಒಡೆಯುವಂತ ಇದಿರುತ್ತೆ. ಅದು ಕೂಡ ಈ ಸಮಯದಲ್ಲಿ ಇದು ಸೂಕ್ತವಾದ ಸಮಯ. ಈ ಸಮಯದಲ್ಲಿ ಗೋಡು ಮತ್ತೆ ಕೊಟ್ಟಿಗೆ ಗೊಬ್ಬರಗಳು ಮತ್ತು ಪೋಷಕಾಂಶವಾದಂತಹ ಸತು ಮತ್ತೆ ಬೋರಾನ್ ಇವುಗಳನ್ನು ಮಣ್ಣಿಗೆ ಸೇರಿಸಿ ಮಣ್ಣಿನ ಜೊತೆ ಚೆನ್ನಾಗಿ ಮಿಶ್ರಣ ಆಗೋ ರೀತಿ ಮಾಡಿ ನಾವು ಬಿತ್ತನೆಗೆ ಭೂಮಿಯನ್ನ ಸಿದ್ಧತೆ ಮಾಡ್ಕೊಬೇಕು. ಇನ್ನೊಂದು ಕಾರಣ, ಈ ಸಮಸತಕ ಮಣ್ಣುಗಳು ಕೆಲವು ಕಡೆ ಇರ್ತದೆ, ಉಳಿ ಮಣ್ಣು ಮತ್ತೆ ಕರ್ಲು ಮಣ್ಣು, ಇಂಥ ಮಣ್ಣುಗಳು ಇದು ಕೂಡ ಈ ಸೂಕ್ತವಾದ ಸಮಯ. ಮಣ್ಣು ಪರೀಕ್ಷೆ ಮಾಡಿ ಬಿತ್ತನೆಗಿಂತ ಮುಂಚೆ ಸುಣ್ಣ ಹಾಕ್ಬೇಕಾ ಅಥವಾ ಜಿಪ್ಸಮ್ ಹಾಕ್ಬೇಕಾ ಅನ್ನೋದನ್ನ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳಿ ತಿಳ್ಕೊಂಡು ಅದನ್ನು ಕೂಡ ಈ ಸಮಯದಲ್ಲಿ ಮಣ್ಣಿಗೆ ಸೇರಿಸಿ ಭೂಮಿಯ ಸಿದ್ಧತೆಯನ್ನ ಮಾಡ್ಕೊಬೇಕಾಗಿ ಹೇಳ್ತೀನಿ ಸರ್. ಈ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಬಹುದು ಅಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಮೊದಲಿಂದಲೂ ಕೂಡ ಈ ತರದ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಆದ್ರೆ ಇತ್ತೀಚೆಗೆ ತಾವು ಶಿಫಾರಸು ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕೆಲವೊಂದು ಲಘು ಪೋಷಕಾಂಶಗಳನ್ನ ಸೇರಿಸಿ ಅದನ್ನ ಇನ್ನೂ ಒಂದಷ್ಟು ಪೌಷ್ಟೀಕರಣವನ್ನ ಮಾಡಿ ನೀವು ಮಣ್ಣಿಗೆ ಸೇರಿಸಿ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ಯಾವೆಲ್ಲ ಲಘು ಪೋಷಕಾಂಶಗಳನ್ನ ನಾವು ಇಲ್ಲಿ ಬಳಕೆಯನ್ನ ಮಾಡಬಹುದು, ಹೇಗೆ ಬಳಕೆಯನ್ನ ಮಾಡ್ತಕ್ಕಂಥದ್ದು, ನಮ್ಮ ಕೊಟ್ಟಿಗೆ ಗೊಬ್ಬರವನ್ನ ಪೌಷ್ಟೀಕರಣ ಮಾಡ್ತಕ್ಕಂಥದ್ದು ಹೇಗೆ? ಈ ಕೊಟ್ಟಿಗೆ ಗೊಬ್ಬರಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಪ್ರಥಮ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಹೆಚ್ಚಾಗಿರುತ್ತವೆ. ಲಘು ಪೋಷಕಾಂಶಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ನಮ್ಮ ಮಣ್ಣಿನಲ್ಲಿ ಲಘು ಪೋಷಕಾಂಶ ಕೊರತೆ ಇರೋದ್ರಿಂದ, ಅದರಲ್ಲೂ ಕೂಡ ಸತು ಮತ್ತು ಬೋರಾನ್ ಕೊರತೆ ಹೆಚ್ಚಾಗಿ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರವನ್ನ ಪೌಷ್ಟೀಕರಿಸಬೇಕು ಅಥವಾ ಎನ್ರಿಚ್ಮೆಂಟ್ ಅಂತ ಏನು ಕರಿತೀವಿ, ಅಥವಾ ಎರೆಹುಳ ಗೊಬ್ಬರನೋ ಇರಬಹುದು ಅಥವಾ ನೀವು ಕಾಂಪೋಸ್ಟ್, ಇದನ್ನು ಕೂಡ ಇವುಗಳಿಂದ ಪೌಷ್ಟೀಕರಿಸಬಹುದು. ಸತು ಮತ್ತೆ ಬೋರಾಕ್ಸ್ ಅನ್ನ ನೀವು 1 ಟನ್ ಕೊಟ್ಟಿಗೆ ಗೊಬ್ಬರ ಅಂದ್ರೆ 1 ಟ್ರಾಕ್ಟರ್ ನೀವು ಕೊಟ್ಟಿಗೆ ಗೊಬ್ಬರ ಅಂತ ತಗೊಂಡ್ರೆ ಅದಕ್ಕೆ 4 ಕೆಜಿ ಸತ್ತು 2 ಕೆಜಿ ಬೋರಾಕ್ಸ್ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ದಿನ ಇಟ್ಟರೆ ಸಾಕು. ಅದನ್ನು ಒಂದು ದಿನ ಇಟ್ಟು ನೆರಳಲ್ಲಿ ಅದನ್ನ ಮಾರನೆಗೆ ನೀವು ಜಮೀನಿಗೆ ಉಪಯೋಗಿಸ್ಬೋದು. ನಿಮ್ಮ ಭೂಮಿ ಉಳುಮೆ ಮಾಡಿರುವಂತಹ ಭೂಮಿಗೆ ಸೇರಿಸಿ ಮತ್ತೆ ಅದನ್ನ ಮಣ್ಣಿಗೆ ಚೆನ್ನಾಗಿ ಮಿಶ್ರಣ ಆಗೋ ರೀತಿ ಮಾಡಬೇಕು. ಇದು ಲಘು ಪೋಷಕಾಂಶಗಳ ಮಿಶ್ರಣ ಆಯಿತು. ಇನ್ನೊಂದು ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಈ ಸೂಕ್ಷ್ಮಣುಜೀವಿಗಳ ಮಿಶ್ರಣವನ್ನು ಕೂಡ ಅದನ್ನು ಕೂಡ ಪೌಷ್ಟೀಕರಿಸ್ತೀವಿ. ಸೂಕ್ಷ್ಮಣುಜೀವಿಗಳು ಅದರಲ್ಲಿ ರೈಸೋಮಿಯಮ್ ಇರ್ಬೋದು, ರಂಜಕ ಕರಗಿಸುವ ಗೊಬ್ಬರ ಇರ್ಬೋದು, ಅಥವಾ ಈಗ ಟೈಕೋಡರ್ಮಾ ಇರ್ಬೋದು, ಸುಡೋಮೋನಾಸ್ ಇರ್ಬೋದು. ಇವುಗಳಲ್ಲಿ ಸೂಕ್ಷ್ಮಾಣುಗಳಲ್ಲಿ ಎರಡು ತರ ಇರುತ್ತೆ. ಕೆಲವೊಂದು ಪೋಷಕಾಂಶವನ್ನು ನೀಡುವಂಥದ್ದು, ಫಲವತ್ತತೆಯನ್ನು ಹೆಚ್ಚು ಮಾಡುವಂಥದ್ದು, ಕೆಲವೊಂದು ರೋಗ ಮತ್ತು ಕೀಟಗಳ ಬಾಧೆಯನ್ನು ನಿಯಂತ್ರಣ ಮಾಡುವಂಥದ್ದು. ಸೊ ರೋಗ ಮತ್ತು ಕೀಟ ಬಾಧೆ ಕಂಟ್ರೋಲ್ ಮಾಡೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಟ್ರೈಕೋಡರ್ಮಾ, ಸುಡೋಮೋನಾಸ್ ಈ ತರದವನ್ನ ಬಳಸ್ತೀವಿ. ಮತ್ತೆ ಮೆಟ್ರೈಸಿಮ್ ಅನಿಸೋಫಿಲೆ ಅಂತಾನು ಕೂಡ ಬೇರುಳಗಳು ಇರ್ತಾವಲ್ಲ, ಕೊಟ್ಟಿಗೆ ಗೊಬ್ಬರದ ಮುಖಾಂತರ ಕೆಲವು ಬೇರುಳಗಳು ನಮ್ಮ ಭೂಮಿಗೆ ಸೇರುವಂತ ಸಂಭವ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಮೆಟ್ರೈಸಿಮ್ ಅನಿಸೋಫಿಲೆ ಅಂತ ಬರುತ್ತೆ. ಇವುಗಳನ್ನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಪೌಷ್ಟೀಕರಿಸಬಹುದು. ಮತ್ತೆ ಫಲವತ್ತತೆ ಹೆಚ್ಚು ಮಾಡೋದಕ್ಕೆ ಸೂಕ್ಷ್ಮಣುಜೀವಿಗಳಾದಂತ ರೈಸೋಬಿಯಮ್, ಅಜೋಸ್ಪಿರ್ಲಮ್ ಅಥವಾ ರಂಜಕ ಕರಗಿಸುವ ಸೂಕ್ಷ್ಮಣುಜೀವಿಗಳು ಏನಿದಾವೆ ಇಂಥವನ್ನ ನಾವು ಪೌಷ್ಟೀಕರಿಸಿ ಭೂಮಿಗೆ ಈ ಏನು ಬೇಸಿಗೆ ಸಮಯದಲ್ಲಿ ಅಥವಾ ಮಾಗಿ ಉಳುಮೆಯ ಸಮಯದಲ್ಲಿ ಮಣ್ಣಿಗೆ ಸೇರಿಸಿ ನಮ್ಮ ಮಣ್ಣಿನ ಜೊತೆ ಮಿಶ್ರಣವನ್ನ ಮಾಡಬಹುದು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಜೊತೆಗೆ ಬೆಳೆಗಳ ಬೆಳವಣಿಗೆ ಹೆಚ್ಚಾಗಿ ಇಳುವರಿಯಲ್ಲೂ ಕೂಡ ನಮಗೆ ಗಣನೀಯ ಪ್ರಮಾಣದವಾಗಿ ಇಳುವರಿಯನ್ನು ಪಡೆಯಬಹುದು ಹೆಚ್ಚಾಗಿ. ಪೂರ್ವ ಮುಂಗಾರಿನಲ್ಲಿ ಬೆಳೀತಕ್ಕಂತಹ ಕೆಲವೊಂದು ಬೆಳೆಗಳು ಏನಿದ್ದಾವೋ ಯಾವೆಲ್ಲ ಬೆಳೆಗಳನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದು, ಮತ್ತೆ ಯಾವುದು ಹೆಚ್ಚು ಇಳುವರಿಯನ್ನ ನೀಡತಕ್ಕಂಥ ಸುಧಾರಿತ ತಳಿಗಳು ಹಾಗೂ ರೋಗ ನಿರೋಧಕತೆಯನ್ನ ಹೊಂದಿರತಕ್ಕಂಥ ತಳಿಗಳು ಯಾವಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ಪರಿಚಯವನ್ನ ಮಾಡಿಕೊಡಿ. ಸೊ ಸಾಮಾನ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ಬೆಳೆಯುವಂತ ಬೆಳೆಗಳು ರಾಗಿ ಇರ್ಬೋದು, ಮತ್ತೆ ಮುಸುಕಿನ ಜೋಳ ಇರ್ಬೋದು, ಜೊತೆಗೆ ಉದ್ದು, ಹೆಸರು, ಅಲಸಂದೆ, ಕೆಲವು ಸಿರಿಧಾನ್ಯಗಳು ಕೂಡ ಅರಸೀಕೆರೆ ಭಾಗದ ಕೆಲವು ಭಾಗಗಳಲ್ಲಿ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾರೆ. ಹೆಚ್ಚಾಗಿ ಈ ಬೆಳೆಗಳು ನಮ್ಮ ಈ ಹಾಸನ ಜಿಲ್ಲೆಯ ಈ ದಕ್ಷಿಣ ಮತ್ತು ಮಧ್ಯಮ ಒಣ ಪ್ರದೇಶಗಳೇನಿದಾವೋ ಅಂತ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು. ಈ ಪೂರ್ವ ಮುಂಗಾರಿನಲ್ಲಿ ಆದಷ್ಟು ನಾವು ಅಲ್ಪಾವಧಿ ತಳಿಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಯಾಕೆ ಅಂದ್ರೆ ದೀರ್ಘಾವಧಿ ತಳಿಗಳ ಆಯ್ಕೆ ಮಾಡಿದ್ರೆ ಮುಂಗಾರಿನ ಮಳೆಗೆ ಅದು ಸಿಲುಕಿ ನಷ್ಟ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಅದರಿಂದ ಅಲ್ಪಾವಧಿ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ರಾಗಿಯಲ್ಲಿ ಸರ್ ಇಂಡಾಫ್ 9, GPU 45, GPU 48 ಅನ್ನೋ ಒಂದು ಮೂರು ತಳಿಗಳು ಅಲ್ಪಾವಧಿ ತಳಿಗಳಿದಾವೆ. KMR 316 ಅನ್ನೋದು ಕೂಡ ಒಂದು ಅಲ್ಪಾವಧಿ ತಳಿ, ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತದ್ದು. ಇವೆಲ್ಲವೂ ಕೂಡ ಇಳುಕು ರೋಗಕ್ಕೆ, ಕುತ್ತಿಗೆ ಇಳುಕು ರೋಗ ಏನು ರಾಗಿಯಲ್ಲಿ ಬರುತ್ತೋ ಆ ಇಳುಕು ರೋಗಕ್ಕೆ ರೆಸಿಸ್ಟೆನ್ಸ್ ಇರುವಂತ ಒಂದು ತಳಿಗಳು. ಈ ತಳಿಗಳನ್ನ ನಾವು ಬೆಳೆಯಬಹುದು. ಮತ್ತೆ ಮುಸ್ಕಿನ ಜೋಳಕ್ಕೆ ಬಂದಾಗ ಸಾಮಾನ್ಯವಾಗಿ ರೈತರು ಮುಸ್ಕಿನ ಜೋಳದಲ್ಲಿ ಪ್ರೈವೇಟ್ ಕಂಪ್ನಿಗಳ ಹೈಬ್ರಿಡ್ ಅನ್ನೇ ಬಳಸ್ತಾರೆ. ಸಾಮಾನ್ಯ ನಮ್ಮ ಜಿಲ್ಲೆಯಲ್ಲಿ ಹೈಟೆಕ್ ಕಂಪ್ನಿ ಜೋಳದ್ದು ತುಂಬಾ ಹೆಚ್ಚಾಗಿ ಬಳಸುವಂತದ್ದು. ಮುಸ್ಕಿನ ಜೋಳದಲ್ಲಿ ನಾನು ರೈತರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಮುಸ್ಕಿನ ಜೋಳವನ್ನ ನೀವು ಬೆಳೆಯಬೇಕಾದಾಗ ಅಕಡಿ ಸಾಲ ಅಂತ ಏನ್ ಹೇಳ್ತೀವಿ ನಾವು, ಜೋಳದ ಸಾಲಗಳ ಮಧ್ಯದಲ್ಲಿ ಅಲ್ಪಾವಧಿ ಅಥವಾ ದೀರ್ಘಾವಧಿಯ ತೊಗರಿ ಇರ್ಬೋದು, ಅಥವಾ ಅಲ್ಪಾವಧಿಯ ನೀವು ಅಲಸಂದೆ ಅಥವಾ ಶೇಂಗಾ ನೆಲಗಡಲೆ ಏನಂತ ಕರಿತೀವಿ, ಅಥವಾ ಹೆಸರು ಉದ್ದು, ಇವುಗಳನ್ನು ಕೂಡ ಬೆಳಿಬೇಕು. 8 ಸಾಲಿಗೆ 2 ಸಾಲು ಅಥವಾ 10 ಸಾಲಿಗೆ 2 ಸಾಲು ಈ ದ್ವಿದಳ ಧಾನ್ಯಗಳನ್ನ ಏನ್ ಹೇಳದೆ ಅದನ್ನ ಅಕಡಿ ಸಾಲಾಗಿ ಹಾಕೊಳ್ಳೋದ್ರಿಂದ ರೋಗ ಮತ್ತೆ ಕೀಟಗಳ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು, ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ನಾವು ಹೆಚ್ಚು ಮಾಡಬಹುದು. ಅದಕ್ಕೋಸ್ಕರ ನಾನು ಮುಸ್ಕಿನ ಜೋಳ ಬೆಳೆಯುವಂತಾರೆ, ಯಾಕೆ ನಾವು ಹಾಸನ ಜಿಲ್ಲೆ ಹೆಚ್ಚಾಗಿ ಮುಸ್ಕಿನ ಜೋಳ ಬೆಳೆಯೋದ್ರಿಂದ ಆದಷ್ಟು ಈ ದ್ವಿದಳ ಧಾನ್ಯಗಳನ್ನ ಅಕಡಿ ಸಾಲಾಗಿ ಬೆಳ್ಕೊಳ್ಳಿ. ಅಟ್ಲೀಸ್ಟ್ ನೀವು ಅಕಡಿ ಸಾಲಾಗಿ ಬೆಳೆಯಲಿಲ್ಲ ಅಂದ್ರೂ ನಿಮ್ಮ ಏನ್ ಮುಸ್ಕಿನ ಜೋಳದ ಜಮೀನಿನ ಸುತ್ತ ಒಂದ್ 2-3 ಸಾಲಲ್ಲಿ ಇವುಗಳನ್ನ ಬೆಳೆಯೋದ್ರಿಂದ ಹೊರಡೆಯಿಂದ ಬರುವಂತಹ ಸಸ್ಯ ಏನುಗಳಿರ್ಬಹುದು ಅಥವಾ ನಿಮ್ಗೆ ಕೇದಿಗೆ ರೋಗ ಇಂತಹ ಪ್ರಮಾಣಗಳನ್ನ ಇವು ಕಡಿಮೆ ಮಾಡುತ್ತೆ. ಸೈನಿಕ ಹುಳುವಿನ ಬಾಧೆ ಇತರ ರೋಗ ಮತ್ತು ಕೀಟಗಳ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ಹೆಸರು, ಹೆಸರಿನಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂತದ್ದು ಒಂದು ತಳಿ ಯಾವ್ದಪ್ಪ ಅಂದ್ರೆ KKM 3. ಈ KKM 3 ಅಲ್ಪಾವಧಿ ತಳಿ ಹೌದು, ಜೊತೆಗೆ ಇದು ಈ ನಾವು ಹೆಸರಿನಲ್ಲಿ ಹೆಚ್ಚಾಗಿ ಕಾಣುವಂತ ಈ ಮೊಸಾಯಿಕ್ ವೈರಸ್ ಅಂತ ಏನ್ ಕರಿತೀವಿ, ಹಳದಿ ಎಲೆ ರೋಗ, ನಂಜು ರೋಗ ಏನ್ ಬರುತ್ತೋ ಅದನ್ನ ಒಂದು ತಡ್ಕೊಳ್ಳುವಂತ ಶಕ್ತಿ ಕೂಡ ಈ KKM 3 ಅನ್ನೋ ತಳಿಗೆ ಇದೆ. ಈ ತಳಿಯನ್ನ ರೈತರು ಬಳಸಬೇಕು. ಮತ್ತೆ ಉದ್ದು, ಉದ್ದಲ್ಲಿ LBG 791 ಅನ್ನೋ ಒಂದು ಕೂಡ ಒಂದು ತಳಿ ಇದೆ. ಇದು ಕೂಡ ಈ ಹಳದಿ ನಂಜು ರೋಗ ಏನು ವೈರಸ್ ಇಂದ ಬರುತ್ತೆ, ಈ ತಳಿಯನ್ನ ರೆಸಿಸ್ಟೆನ್ಸ್ ಪವರ್ ಅನ್ನ ಪಡ್ಕೊಂಡಿದೆ ಈ ತಳಿ LBG 791 ಅಂತ, ಸುರಕ್ಷಾ ಅಂತ ಹೇಳಿದೆ ಹೆಸರು. ಮತ್ತೆ ಅಲಸಂದೆಯಲ್ಲಿ ಒಂದು ಹೊಸ ತಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಂದಿರುವಂತದ್ದು KBC 9 ಮತ್ತೆ KBC 12 ಅಂತ ಎರಡು ತಳಿಗಳು ಬಂದಿದ್ದಾವೆ. ಇವು ಒಳ್ಳೆ ಇಳುವರಿನ ಕೊಡೋದ್ರ ಜೊತೆಗೆ ಇದರಲ್ಲೂ ಕೂಡ ಹಳದಿ ನಂಜಾಣು ರೋಗಕ್ಕೆ ಒಂದು ರೆಸಿಸ್ಟೆನ್ಸ್ ಪವರ್ ಅನ್ನ ಪಡ್ಕೊಂಡಿದ್ದಾವೆ. ಜೊತೆಗೆ ಸಿರಿಧಾನ್ಯಗಳಾದಂತಹ ನವಣೆ, ಆರ್ಕ, ಸಾಮೆ, ಬರ್ಗು, ಊದ್ಲು, ಕೊರಲೆ, ಇವುಗಳಲ್ಲೂ ಒಳ್ಳೊಳ್ಳೆ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಭಿವೃದ್ಧಿಪಡಿಸಿದೆ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂತಹ ನವಣೆ SIA 326 ಅನ್ನೋ ಒಂದು ತಳಿ ಇದೆ. ಮತ್ತೆ ಕೊರಲೆಯಲ್ಲಿ GPU BT2 ಅಂತ ಒಂದಿದೆ. ಬರಗುವಲ್ಲಿ GPU P21 ಅಂತ ಒಂದು ತಳಿ ಇದೆ. ಆರ್ಕದಲ್ಲಿ GPUK3 ಅಂತ ಒಂದು ತಳಿ ಇದೆ. ಇವುಗಳು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಸಿಗ್ತವೆ. ಇವುಗಳನ್ನು ಕೂಡ ಸದುಪಯೋಗ ಪಡ್ಕೊಬೇಕು ಅಂತ ಹೇಳ್ತೀನಿ. ಮತ್ತೆ ಇನ್ನು ಹರಳು, ಹರಳನ್ನ ಹೆಚ್ಚಾಗಿ ನಾವು ಆಲೂಗೆಡ್ಡೆಯ ಜೊತೆಗೆ ಹರಳನ್ನ ರೈತರು ಸಾಮಾನ್ಯವಾಗಿ ಹಾಕ್ತಾರೆ. ಇದರಲ್ಲಿ ಹೊಸ ತಳಿಗಳಾದ DCH177, GCH4 ಅನ್ನುವಂತ ತಳಿಗಳು, ಸಂಕರಣ ತಳಿಗಳು ಬಂದಿದ್ದಾವೆ. ಉತ್ತಮವಾದಂತ ಇಳುವರಿಯನ್ನ ಕೊಡುವಂತ ತಳಿಗಳು, ಇವುಗಳನ್ನ ಕೂಡ ಬೆಳೆಸಬೇಕು ಅಂತೇಳಿ ರೈತರಲ್ಲಿ ನಾನು ಕೇಳ್ಕೊಳ್ತೀನಿ ಸರ್. ಪೂರ್ವ ಮುಂಗಾರು ಬೆಳೆಗಳು ಏನಿದಾವೋ ಇದನ್ನ ಒಂಥರ ಬೋನಸ್ ಬೆಳೆ ಅಂತ ಹೇಳಿ ನಮ್ಮ ಕೃಷಿಕರು ಅಂದ್ಕೊಂಡಿದ್ದಾರೆ. ಯಾರು ಭತ್ತವನ್ನ ನಾಟಿ ಮಾಡ್ತಾರೋ ಅವರು ಈ ಹೆಸರು ಮತ್ತೆ ಉದ್ದು ಅಲಸಂದೆ ಈ ತರದನ್ನ ಚೆಲ್ಕೊಂಡು ಒಂದು 60, 70, 80, 90 ದಿವಸದೊಳಗಡೆ ಈ ತರದ ಬೆಳೆಗಳು ಬಂದ್ಬಿಡುತ್ತೆ. ಇದೊಂದ್ರ ತರ ನಮಗೆ ಬೋನಸ್ ಹಂಗೆ ಬಂತು, ಆಮೇಲೆ ನಾವು ಭತ್ತ ಹಾಕೊಂಡು ಭತ್ತ ಬೆಳಿತೀವಿ ಸರ್ ಅಂತೇಳಿ ಹೇಳ್ತಾರೆ. ಹಂಗಾಗಿ ಸ್ವಲ್ಪ ನಿರ್ಲಕ್ಷಣ ಕೂಡ ಇದೆ, ಎಷ್ಟು ಬರುತ್ತೋ ಅಷ್ಟು ಬರಲಿ, ಬಂದಷ್ಟು ಸ್ವಲ್ಪ ಹೆಚ್ಚುವರೇನೆ ಅನ್ನುವಂತ ಒಂದು ಮನೋಭಾವ ಇದೆ. ಆದ್ರೆ ಈ ಅಲ್ಪಾವಧಿ ಬೆಳೆಗಳು ಏನಿದಾವೋ ಇವನ್ನ ನಾವು ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನ ಪಡೆದುಕೊಂಡ್ರೆ ಒಳ್ಳೆ ಆದಾಯವನ್ನು ಕೂಡ ಮಾಡಿಕೊಳ್ಬಹುದು. ಈ ನಿಟ್ಟಿನಲ್ಲಿ ಈ ಪೂರ್ವ ಮುಂಗಾರು ಬೆಳೆಗಳ ಕಡಿಮೆ ಉತ್ಪಾದಕತೆಗೆ ಇರತಕ್ಕಂತ ಕಾರಣಗಳು ಏನು, ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ನಮ್ಮ ಕೃಷಿಕರು? ಸರಿ, ಪೂರ್ವ ಮುಂಗಾರಿನಲ್ಲಿ ಬೆಳೆಯುವಂತ ಬೆಳೆಗಳನ್ನ ನಾವು ಆಗ್ಲೇ ಹೇಳಿದ್ರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ಬೆಳೆಗಳನ್ನ, ನೆಗ್ಲೆಕ್ಟ್ ಕ್ರಾಪ್ಸ್ ಅಂತಾನೆ ಕರಿತೀವಿ ಇದನ್ನ. ಪೂರ್ವ ಮುಂಗಾರಿನಲ್ಲಿ ಬೆಳೆಯುವಂತ ಅಂದ್ರೆ ಮುಂದಿನ ಬೆಳೆ ಮುಂಗಾರಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ, ಹಿಂಗಾರಿನಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಹೆಚ್ಚಾಗಿ ಪೂರ್ವ ಮುಂಗಾರಿನ ಬೆಳೆಗಳನ್ನ ಬೆಳೆಯುವಂತದ್ದು ಮಳೆಯಾಶ್ರಿತದಲ್ಲೇ, ಹೆಚ್ಚಾಗಿ 80% ಬೆಳೆಗಳನ್ನ ನಾವು ಮಳೆಯಾಶ್ರಿತದಲ್ಲೇ ಬೆಳಿತೀವಿ. ಸೊ ಮಳೆಯಾಶ್ರಿತದಲ್ಲಿ ಬೆಳೆಯೋದ್ರಿಂದ ಮಧ್ಯದಲ್ಲಿ ಏನಾದರೂ ಈ ತೇವಾಂಶದ ಕೊರತೆ ಆದಾಗ ಅವುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿನೂ ಕೂಡ ಕಡಿಮೆ ಕುಂಠಿತ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತಂದ್ರೆ ಈ ತೇವಾಂಶದ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಈ ಬೀಜಗಳನ್ನ ನಾವು ಜೀವಾಣುಗಳಿದಾವ ರಿಜೋಬಿಯಮ್, ರಂಜಕ ಕರಗಿಸುವ ಜೀವಾಣು ಅಥವಾ ಅಜೋಸ್ಪಿರ್ಲಮ್ ಇಂಥವುಗಳ ಜೊತೆ ಅದನ್ನ ಬೀಜೋಪಚಾರ ಮಾಡಿ ನಾವು ಭೂಮಿಗೆ ಹಾಕೋದ್ರಿಂದ ಕೆಲವು ಪ್ರಮಾಣದ ಒಂದು ಏನ್ ಡ್ರಾಟ್ ಅದೇನು ಬರ ಬರುತ್ತೋ ಅಥವಾ ತೇವಾಂಶದ ಕೊರತೆಯನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಕೂಡ ಕೊಡುತ್ತೆ. ಆದಷ್ಟು ಈ ನಾವು ಈ ಸಿರಿಧಾನ್ಯಗಳನ್ನ ಮತ್ತೆ ಈ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ನಾವು ಈ ಫಲವತ್ತತೆ ಕಡಿಮೆ ಇರುವಂತಹ ಮಣ್ಣುಗಳಲ್ಲಿ ಬಳಸ್ತೀವಿ ಅಥವಾ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಸೊ ಅವುಗಳಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ, ಇಳುವರಿ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಸೊ ಅದರಿಂದ ನಾನು ಆಗ್ಲೇ ಹೇಳಿದ ಹಾಗೆ ಇಂಥ ಮಣ್ಣುಗಳಲ್ಲಿ ನಾವು ಬೇಸಿಗೆ ಸಮಯನೇ ಅಥವಾ ಮಾಗಿ ಉಳುಮೆಗಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮುಂಗಾರಿಗೂ ಉಪಯೋಗ ಆಗುತ್ತೆ, ಹಿಂಗಾರಿನಲ್ಲಿ ಬೆಳೆಯುವಂತ ಬೆಳೆಗಳಿಗೂ ಕೂಡ ಉಪಯೋಗ ಆಗುತ್ತೆ. ಅವುಗಳ ಸಮಸ್ಯೆಗಳ ಮೇಲೆ ನಾವು ಸುಣ್ಣ ಹಾಕ್ಬೇಕಾ ಅಥವಾ ಜಿಪ್ಸಮ್ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಂಡು ಮತ್ತೆ ಲಘು ಪೋಷಕಾಂಶಗಳು ಅದರಲ್ಲೂ ಕೂಡ ಸತು ಮತ್ತೆ ಬೋರಾಕ್ಸ್ ಇವುಗಳನ್ನ ಮೊದಲೇ ಸೇರಿಸಿ ಮಣ್ಣಿಗೆ ಇವುಗಳನ್ನ ಮಿಶ್ರಣ ಮಾಡಿ ಪೂರ್ವ ಮುಂಗಾರು ಬೆಳೆಗಳನ್ನ ಬೆಳೆದ್ರೆ ಅವುಗಳ ಪ್ರಯೋಜನ ನಾವು ಮುಂಗಾರಿನ ಬೆಳೆಗಳಲ್ಲೂ ಕೂಡ ಪಡ್ಕೊಬಹುದು. ಮತ್ತೆ ಸೂಕ್ತವಾದ ತಳಿಗಳ ಕೊರತೆ, ಪೂರ್ವ ಮುಂಗಾರನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಮನೆಯಲ್ಲೇ ಇರುವಂತ ಕೆಲವೊಂದು ತಳಿಗಳನ್ನ ನಾವು ಬಳಸಿ ಅದರಲ್ಲಿ ಕಡಿಮೆ ಇಳುವರಿ ಬರುವಂತದ್ದು ಮತ್ತೆ ಹೆಚ್ಚಾಗಿ ರೋಗ ಮತ್ತು ಕೀಟ ಬಾಧೆಗೆ ತುತ್ತಾಗುವಂತಹ ತಳಿಗಳನ್ನ ನಾವು ಅದರಲ್ಲಿ ಹೆಸರು ಉದ್ದನಲ್ಲಿ ಸಾಮಾನ್ಯವಾಗಿ ನಾವು ಕೇಳುವಂತದ್ದು ಹಳದಿ ನಂಜು ರೋಗ ಹೆಚ್ಚಾಗಿ ಹೆಸರು ಉದ್ದು ಮತ್ತೆ ಅಲಸಂದೆಯಲ್ಲಿ ಕಾಣಿಸುತ್ತೆ. ಈ ರೋಗಗಳಿಗೆ ತಡೆಯುವ ಶಕ್ತಿಯನ್ನು ಇರುವಂತಹ ಕೆಲವು ತಳಿಗಳನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದನ್ನ ಅಭಿವೃದ್ಧಿಪಡಿಸಿದೆ. ಆ ತಳಿಗಳನ್ನ ಪಡೆದು ರೈತರು ಬೆಳಿಬೇಕಾಗಿ ಹೇಳ್ತೀನಿ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಕೆಲವು ಪೂರ್ವ ಮೊಳಕೆ ಅಂತಂದ್ರೆ ಅಲ್ಪಾವಧಿ ತಳಿಗಳನ್ನ ಬಿಟ್ಟು ದೀರ್ಘಾವಧಿ ತಳಿಗಳನ್ನ ಬೆಳೆದಾಗ ಮುಂಗಾರು ಮಳೆಗೆ ಅದು ಸಿಗಾಕೊಳ್ಳೋದ್ರಿಂದ ನಾವು ಕಟಾವು ಮಾಡೋಕ್ಕಿಂತ ಮುಂಚೆನೆ ಏನು ಕಾಳುಗಳೆಲ್ಲ ಮೊಳಕೆ ಬಂದು ನಷ್ಟ ಆಗುವಂತದ್ದು ಕೂಡ ಇರುತ್ತೆ. ಮತ್ತೆ ಕಾಳು ಕಟ್ಟುವ ಸಮಯದಲ್ಲಿ ಹೂ ಬಿಡುವ ಸಮಯದಲ್ಲಿ ತೇವಾಂಶದ ಕೊರತೆ ಹೆಚ್ಚಾದಾಗಲೂ ಕೂಡ ಕಡಿಮೆ ಉತ್ಪಾದಕತೆಯನ್ನು ನಾವು ನೋಡಬಹುದು. ಸೊ ಇವೆಲ್ಲವೂ ಕೂಡ ಪ್ರಮುಖ ಕಾರಣಗಳು ನಾವು ಪೂರ್ವ ಮುಂಗಾರಿನ ಬೆಳೆಗಳಲ್ಲಿ ಕಡಿಮೆ ಉತ್ಪಾದಕತೆಯನ್ನು ನೋಡೋದ್ರಿಂದ. ಅದರಿಂದ ನಾವೇನ್ ಮಾಡಬೇಕು ಅಂತಂದ್ರೆ ರೈತರುಗಳು ಆದಷ್ಟು ಮಣ್ಣು ಪರೀಕ್ಷೆ ಆಧಾರಿತವಾಗಿ ಇವಕ್ಕೂ ಕೂಡ ರಸಗೊಬ್ಬರಗಳನ್ನ ಹಾಕ್ಬೇಕು, ರಸಗೊಬ್ಬರನ್ನು ಹಾಕ್ಬೇಕು ಮತ್ತೆ ಸಾವಯವ ಗೊಬ್ಬರಗಳನ್ನು ಕೂಡ ಬಳಸಬೇಕು ನೀಡಬೇಕು. ಸೊ ಅದರಿಂದ ಸಾವಯವ ಗೊಬ್ಬರಗಳನ್ನ ಈ ಲಘು ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಜೀವಾಣುಗಳಿಂದ ಪುಷ್ಟೀಕರಿಸಿ ಭೂಮಿಗೆ ಹಾಕೋದ್ರಿಂದ ಈ ಮಣ್ಣನ್ನ ಫಲವತ್ತತೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದು. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಈಗ ನಾವು ಮುಂಗಾರು ಬೆಳೆಗೆ ಏನ್ ಮಾಡ್ತೀವಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಿ ಸುಣ್ಣ ಹಾಕೋದಕ್ಕೆ ಹೋಗ್ತೀವಿ. ಸುಣ್ಣ ಹಾಕೋದು ಅಥವಾ ಜಿಪ್ಸಮ್ ಹಾಕೋದಕ್ಕೂ ಬಿತ್ತನೆ ಮಾಡೋದಕ್ಕೂ ಮಿನಿಮಮ್ ಅಂದ್ರೂ 1 ತಿಂಗಳು ಗ್ಯಾಪ್ ಕೊಡಬೇಕು. ಯಾಕಂದ್ರೆ ನಾವು ಸುಣ್ಣ ಹಾಕದ ತಕ್ಷಣ ಬಿತ್ತನೆಯನ್ನ ಮಾಡಿದ್ರೆ ಅದು ಸಮಸ್ಯೆ ಆಗುತ್ತೆ, ಮೊಳಕೆ ಹೊಡೆಯುವಂತದ್ದಿರಲಿ ಅಥವಾ ಹಾಕುವಂತ ರಸಗೊಬ್ಬರಗಳು ಸುಣ್ಣ ಜೊತೆ ಸೇರಿ ಗಿಡಗಳಿಗೆ ಲಭ್ಯತೆ ಆಗದೇ ಇರುವಂತದ್ದಿರಲಿ ಈ ತರ ಸಮಸ್ಯೆಗಳಾಗ್ತವೆ. ಅದರಿಂದ ನಾವು ಪೂರ್ವ ಮುಂಗಾರಿನಲ್ಲೇ ಮಣ್ಣು ಪರೀಕ್ಷೆ ಮಾಡಿಸಿ ಪೂರ್ವ ಮುಂಗಾರಿನಲ್ಲೇ ಈ ಸುಣ್ಣ ಅಥವಾ ಜಿಪ್ಸಮ್ ಮಣ್ಣಿನ ಸಮಸ್ಯೆ ಆಧಾರಿತವಾಗಿ ಸುಣ್ಣ ಮತ್ತು ಜಿಪ್ಸಮ್ ಲಘು ಪೋಷಕಾಂಶಗಳು ಮಣ್ಣಿಗೆ ಸೇರಿಸೋದ್ರಿಂದ ಅವುಗಳ ಉಪಯೋಗ ನಾವು ಮುಂಗಾರಿನ ಬೆಳೆಗಳಲ್ಲಿ ಪಡ್ಕೊಬಹುದು. ಪೂರ್ವ ಮುಂಗಾರಿನಲ್ಲಿ ಬೆಳೆಯುವಂತ ಬೆಳೆಗಳಿಗೂ ಉಪಯೋಗ ಆಗುತ್ತೆ, ಮುಂಗಾರಿನ ಬೆಳೆಗಳಲ್ಲಿ ಬೆಳೆಯುವಂತ ಬೆಳೆಗಳು ಕೂಡ ಅದರ ಉಪಯೋಗವನ್ನು ನಾವು ಪಡ್ಕೊಬಹುದು. ಹೆಚ್ಚಿನ ಉತ್ಪಾದನೆಯನ್ನು ಕೂಡ ಇಳುವರಿಯನ್ನು ಕೂಡ ನಾವು ಪಡಿಬಹುದು. ಹೀಗೆ ಏನು ಪೂರ್ವ ಮುಂಗಾರಿನಲ್ಲಿ ಒಂದಷ್ಟು ಬೆಳೆಗಳನ್ನ ಬೆಳೆದುಕೊಳ್ತೇವೋ ಅದರಲ್ಲಿ ನಾವು ಇಳುವರಿಯನ್ನ ಹೆಚ್ಚು ಮಾಡಿಕೊಳ್ಳುವ ಮೂಲಕ ಇನ್ನೂ ಲಾಭದಾಯಕವಾಗಿ ಆ ಬೆಳೆಗಳನ್ನ ಮಾಡಿಕೊಳ್ಳಬಹುದು. ಈ ಪೂರ್ವ ಮುಂಗಾರಿನ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ, ಮಾಗಿ ಉಳುಮೆಗೆ ಸಂಬಂಧಪಟ್ಟ ಹಾಗೆ, ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಎಲ್ಲಾ ರೈತರುಗಳು ಕೂಡ ಮಾಗಿ ಉಳುಮೆಯನ್ನ ಕೇವಲ ಎತ್ತುಗಳ ನೇಗಿಲಿನಿಂದನೇ ಮಾಡಬೇಕು, ನಮ್ಮ ಹತ್ರ ಎತ್ತುಗಳಿಲ್ಲ ನಾವು ಮಾಗಿ ಉಳುಮೆಯನ್ನ ಮಾಡಕ್ ಆಗೋದಿಲ್ಲ ಅನ್ನೋ ಒಂದು ಇದನ್ನು ತೆಗೆದು ಟ್ರಾಕ್ಟರ್ ಚಾಲಿತ ಕಬ್ಬಿಣದ ರಂಟೆಗಳಿಂದನೂ ಕೂಡ ಆಳವಾದ ಉಳುಮೆಯನ್ನ ಮಾಡಿ ಮಾಗಿ ಉಳುಮೆಯನ್ನ ಮಾಡಬಹುದು. ಎಲ್ಲಾ ರೈತರು ಕೂಡ ಈ ಪೂರ್ವ ಮುಂಗಾರಿನಲ್ಲಿ ನಾವು ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಾವು ಚೆನ್ನಾಗಿ ಮಳೆಯನ್ನ ಪಡೀತಾ ಇರೋದ್ರಿಂದ ಇದು ಒಳ್ಳೆ ಸೂಕ್ತವಾದ ಸಮಯ. ಎಲ್ಲರೂ ಕೂಡ ಮಾಗಿ ಉಳುಮೆಯನ್ನ ಮಾಡಿ ಮತ್ತೆ ಒಳ್ಳೆ ಬಿಸಿಲು ಕೂಡ ಇರೋದ್ರಿಂದ ಮಣ್ಣನ್ನ ಸೂರ್ಯನ ಕಿರಣಗಳಿಗೆ ಅಥವಾ ಶಾಖಗಳಿಗೆ ಕಾಯೋದಿಕ್ಕೆ ಬಿಟ್ಟು ಅದರಲ್ಲಿರುವಂತಹ ಕಳೆಗಳು ಇರಬಹುದು, ರೋಗ ಮತ್ತು ಕೀಟಗಳ ಕಾರಕ ಅಂಶಗಳನ್ನಿರಬಹುದು, ಇವೆಲ್ಲವನ್ನ ನಿಯಂತ್ರಣಗೊಳಿಸಬಹುದು. ಜೊತೆಗೆ ಬಿದ್ದಂತ ಮಳೆ ನೀರನ್ನ ನಿಮ್ಮ ಜಮೀನಿನಲ್ಲೇ ಉಳಿಯೋ ರೀತಿ ಮಾಡಿ ಇಂಗೋ ರೀತಿ ಮಾಡ್ಕೊಳ್ಳಿ. ನಿಮ್ಮ ಜಮೀನಿನ ಹೊರಗಡೆ ಹೋಗೋದಕ್ಕೆ ಬಿಟ್ಟರೆ ಬರೀ ನೀರು ಹೋಗೋದಿಲ್ಲ, ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಪೋಷಕಾಂಶನೂ ಕೂಡ ನೀವು ಆ ಮಣ್ಣಿನ ಜೊತೆ ಹೋಗುತ್ತೆ. ಜೊತೆಗೆ ಮಣ್ಣಿನ ಫಲವತ್ತತೆ ಹಾಳಾಯಿತು ಅಂದ್ರೆ ಮಣ್ಣು ಬರಡಾಗುತ್ತೆ, ಬೆಳೆಗಳು ಸರಿಯಾಗಿ ಬೆಳವಣಿಗೆ ಆಗಿ ಇಳುವರಿ ಕೂಡ ಬರೋದಿಲ್ಲ. ಆದ್ರಿಂದ ಎಲ್ಲಾ ರೈತರು ಮಾಗಿ ಉಳುಮೆಯನ್ನು ಕಡ್ಡಾಯವಾಗಿ ತಪ್ಪದೆ ಮಾಡಬೇಕು, ಮಾಡಿ ತಮ್ಮ ಜಮೀನಿನ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗಿ ಮತ್ತು ಮಣ್ಣಿನ ತೇವಾಂಶವನ್ನು ಹೆಚ್ಚಾಗಿ ಮಾಡ್ಕೊಬೇಕಾಗಿ ಹೇಳ್ತೀನಿ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡತಕ್ಕಂಥದ್ದು ಹೇಗೆ? ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಕನ್ಲಿ ಆಸನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಮಣ್ಣು ವಿಜ್ಞಾನಿಯಾಗಿ. ಸೋಮವಾರದಿಂದ ಶನಿವಾರದವರೆಗೂ ಕೂಡ ಕಾರ್ಯನಿರ್ವಹಿಸುತ್ತೇವೆ. ಬೆಳಿಗ್ಗೆ 9-5 ಗಂಟೆವರೆಗೂ ನೀವು ಅಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡಿ ತಾಂತ್ರಿಕ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ನಮ್ಮ ದೂರವಾಣಿ ಮುಖಾಂತರ ಕೂಡ ನೀವು ಕರೆಯನ್ನ ಮಾಡಿ ತಾಂತ್ರಿಕ ಮಾಹಿತಿಯನ್ನ ಪಡೆಯಬಹುದು. ನನ್ನ ದೂರವಾಣಿ ಸಂಖ್ಯೆ 900-88-88-19. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 900-88-88-19. ಒಳ್ಳೆಯದು ಡಾಕ್ಟರ್ ಅರುಣ್ ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆಯ ಮಹತ್ವ ಹಾಗೂ ಪೂರ್ವ ಮುಂಗಾರಿಗೆ ಹಾಸನ ಜಿಲ್ಲೆಗೆ ಬೆಳೆ ಯೋಜನೆ ಈ ವಿಷಯವನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಾಗಿ ಉಳುಮೆಯ ಮಹತ್ವ ಹಾಗೂ ಪೂರ್ವ ಮುಂಗಾರಿಗೆ ಹಾಸನ ಜಿಲ್ಲೆಯ ಬೆಳೆ ಯೋಜನೆ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಬಿಆರ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯೆಡೆಗೆ ಒಂದು ಹೆಜ್ಜೆ. ಈ ಮಂಗಳಕರ ಅಕ್ಷಯ ತೃತೀಯವನ್ನು ಜಿಆರ್ಟಿ ಜುವೆಲ್ಲರ್ಸ್ನೊಂದಿಗೆ ಮನೆಗೆ ಸಮೃದ್ಧಿಯನ್ನು ಬರಮಾಡಿಕೊಳ್ಳಿ. ನಿಮ್ಮ ಆಭರಣವನ್ನು ಮೊದಲೇ ಬುಕ್ ಮಾಡಿ ಮತ್ತು ಚಿನ್ನದ ಬೆಲೆ ಏರಿಳಿತದಿಂದ ರಕ್ಷಣೆ ಪಡೆಯಿರಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಹಾಗೂ ಚಿನ್ನದ ನಾಣ್ಯಗಳ ಮೇಲೆ ವೇಸ್ಟೇಜ್ ಇಲ್ಲ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಇ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ. ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ, ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲಿ. SSR ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಕೇಳುವರೆ, ಇದುವರೆಗೂ ರೈತರಿಗಾಗಿನ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಆಲಿಸಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವೇಳೆ ಸರಿಯಾಗಿ 7:25:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ರೈತ ಬಂಧುವರೇ, ಪರಿಸರ ಪ್ರಿಯ ತತ್ವಗಳನ್ನು ಪಾಲನೆ ಮಾಡೋದ್ರಿಂದ ಖಂಡಿತವಾಗಿಯೂ ಅನುಕೂಲಗಳಿದ್ದಾವೆ. ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ರಾಸಾಯನಿಕಗಳನ್ನು ಕಮ್ಮಿ ಮಾಡ್ತಾ ಸಾವಯವ ಸಂಪನ್ಮೂಲಗಳನ್ನು ಮಣ್ಣಿಗೆ ಸೇರಿಸ್ತಾ ಹೋದರೆ ಮಣ್ಣಿನ ಫಲವತ್ತತೆ ಸುಧಾರಣೆ ಆಗುತ್ತೆ. ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೆ ವಾತಾವರಣದ ವೈಪರೀತ್ಯಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಬೆಳೆಯಲ್ಲಿ ಇಳುವರಿಯ ಏರುಪೇರು ಇದೆಯಲ್ಲ, ಒಂದು ವರ್ಷ ತುಂಬಾ ಕಮ್ಮಿ ಬರೋದು, ಇನ್ನೊಂದು ವರ್ಷ ಸಾಧಾರಣವಾಗಿ ಬರೋದು ಅಥವಾ ಹೆಚ್ಚು ಬರೋದು, ಈ ತರದ ಪರಿಸ್ಥಿತಿಗಳನ್ನು ನಾವು ಕಾಣಲಿಕ್ಕೆ ಆಗುದಿಲ್ಲ. ಒಂದು ಸರಾಸರಿ ಮಟ್ಟದಲ್ಲಿ ಇಳುವರಿ ಸಿಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಸಾವಯವ ಗೊಬ್ಬರಗಳಲ್ಲಿ 15 ಪೋಷಕಾಂಶಗಳಿರ್ತವೆ, ಆದರೆ ನೀವು ಹಾಕುವ ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಈ ಮೂರೇ ಪ್ರಧಾನವಾಗಿ. ಕೆಲವೊಬ್ರು ಲಘು ಪೋಷಕಾಂಶಗಳನ್ನ, ದ್ವಿತೀಯ ಪೋಷಕಾಂಶಗಳನ್ನು ಹಾಕೋದಿದೆ. ಹಾಗಿದ್ದಾಗ ಅನುಕೂಲಗಳು ಆಗ್ತವೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ರೈತರು, ಕಾಫಿ ಬೆಳೆಗಾರರು ಲಘು ಪೋಷಕಾಂಶಗಳನ್ನು ಹಾಕಲಿಕ್ಕಾಗೋದಿಲ್ಲ, ಸಿಂಪರಣೆ ಮೂಲಕ ಕೊಡಲಿಕ್ಕೂ ಕಷ್ಟ ಆಗಬಹುದು. ಸಾವಯವ ಗೊಬ್ಬರಗಳು, ಅದು ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಇನ್ನು ಕುರಿ ಗೊಬ್ಬರ, ಬೇರೆ ಬೇರೆ ಮೂಲದವು ಇದಾವಲ್ಲ, ಹಿಂಡಿಗಳನ್ನು ಸೇರಿಕೊಂಡು, ಬೇವಿನ ಹಿಂಡಿ, ಹರಳಿನ ಹಿಂಡಿ, ಕೊಬ್ಬರಿ ಹಿಂಡಿ, ಬೇರೆ ಬೇರೆ ಹಿಂಡಿಗಳನ್ನು ಉಪಯೋಗಿಸಿಕೊಳ್ಳೋದು ಬೆಳೆ ಉತ್ಪಾದನೆಗೆ ಸಹಾಯಕವಾಗ್ತದೆ. ಈಚೆಗೆ ಚಿಕ್ಕಮಗಳೂರು ತಾಲೂಕು ಆಲ್ದೂರಿಗೆ ನಾವು ಹೋದಾಗ ಅಲ್ಲಿ ಇಬ್ಬರು ರೈತರ ವಿಚಾರಗಳನ್ನು ಕೇಳಲ್ಪಟ್ಟಿವಿ. ಒಬ್ಬರು ಗರಿಷ್ಠವಾಗಿ ರಾಸಾಯನಿಕಗಳನ್ನು ಕಮ್ಮಿ ಮಾಡಿದರೆ, ಆದರೂ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ, ಆದರೆ ವರ್ಷಕ್ಕೆ 30 ಟ್ರ್ಯಾಕ್ಟರ್ ಲೋಡಷ್ಟು ತಪ್ಪದೆ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಿಕೊಳ್ತಾರೆ. ಇನ್ನೊಬ್ರು ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರಗಳನ್ನು, ವಿಷಗಳನ್ನು ಕೈಬಿಟ್ಟು ಪರಿಸರ ಪ್ರಿಯ ತತ್ವದಲ್ಲಿ ಕಾಫಿ, ಕಾಳುಮೆಣಸನ್ನ ಬೆಳ್ಕೊಳ್ತಿದ್ದಾರೆ, ಸ್ಥಳೀಯ ಮರಗಳನ್ನೇ ನೆರಳಿಗೆ ಇಟ್ಕೊಂಡಿದ್ದಾರೆ, ತೃಪ್ತಿದಾಯಕವಾದ ಇಳುವರಿಯನ್ನು ಪಡ್ಕೊಳ್ತಿದ್ದಾರೆ. ಎಕರೆಗೆ ರೋಬಸ್ಟದಲ್ಲಿ 20-25 ಚೀಲ ಆರಾಮಾಗಿ ಸಿಗುತ್ತೆ, ಕೆಲವೊಂದ್ಸರಿ ಹೆಚ್ಚಾಗಬಹುದು, ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ರು. ಮತ್ತೊಬ್ರು, ಅವರು ಸಹ ಪರಿಸರ ಪ್ರಿಯ ತತ್ವದಲ್ಲಿ ಕಾಫಿ, ಕಾಳುಮೆಣಸನ್ನ ಚೆನ್ನಾಗಿ ಬೆಳ್ಕೊಂಡು ಹೋಗ್ತದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಆಲ್ದೂರು ಸಮೀಪದ ಹಳಿಯೂರು ಗ್ರಾಮದ HS ಲಕ್ಷ್ಮಣಗೌಡರು ಒಂದು ಮಾತನ್ನು ಹೇಳಿದರು. ಹೋದ ವರ್ಷ ಅನೇಕರಿಗೆ ಕಾಳುಮೆಣಸು ಸರಿ ಬರಲೇ ಇಲ್ಲ, ನನಗೆ 10-1 ಟನ್ ಸಿಕ್ತು, ಕಾಫಿ ಸಹ ಉತ್ತಮವಾಗಿ ಬಂತು, ಕೀಟಬಾಧೆ ಕಾಯಿಲೆಗಳು ಬಹಳ ಕಮ್ಮಿ ನಮ್ಮ ತೋಟದಲ್ಲಿ ಅಂತ ಅನ್ಕೊಂಡು ಹೇಳ್ತಾ ಇದಕ್ಕೆಲ್ಲ ಸಾವಯವ ಗೊಬ್ಬರವೇ ಕಾರಣ ಅಂತ ಅನ್ಕೊಂಡು ಅವರು ಹೇಳೋದನ್ನ ಮರೀಲಿಲ್ಲ. ಇದರಂತೆ ಅನಿಲ್ ಅವರು ದೊಡ್ಡ ಮಾಗಿರವಳ್ಳಿ ಗ್ರಾಮದವರು, ಅವರ ತೋಟದಲ್ಲಿ ಸಿಲ್ವರ್ ಕಾಣೋದು ಅಪರೂಪ ಅಂದ್ರೆ ಅಪರೂಪ, ಎಲ್ಲೋ ಒಂದೊಂದು ಇರಬಹುದು ಅಂತ ಹೇಳ್ತಾ ಇದ್ರು. ಕಾಡು ಮರಗಳನ್ನೇ ರೋಬಸ್ಟ ತೋಟದಲ್ಲಿ ಇಟ್ಕೊಂಡಿದ್ದಾರೆ, ಸ್ವಲ್ಪ ಅರೇಬಿಕನು ಇದೆ, ಮಂಗಗಳ ಕಾಟ ಇದೆ ಅಂತೆ, ಅದಕ್ಕೆ ಬೀಜ್ ಬಾಳೆಯನ್ನ ಅಲ್ಲಲ್ಲಿ ಹಾಕೊಂಡಿದೀವಿ, ಮಂಗಗಳು ಇಷ್ಟಪಟ್ಟು ತಿಂತವೆ, ಕಾಫಿಗೆ ಹಾನಿ ಮಾಡೋದು ಕಡಿಮೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ನಾಲ್ಕಾರು ನಾಟಿ ಹಸುಗಳನ್ನು ಅವರು ಸಾಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಪ್ರಯೋಜನಗಳನ್ನು ಕಂಡಿದ್ದಾರೆ. ಸುಣ್ಣವನ್ನ ಅವರು ಹಾಕೋದೇ ಇಲ್ಲ ಅಂತೆ. ನೋಡಿ, ಹೀಗೆ ರೈತರು ವಿಜ್ಞಾನಿಗಳ ತಜ್ಞರ ಅಭಿಪ್ರಾಯಗಳನ್ನ ಕೇಳಬಾರ್ದಂತಲ್ಲ, ಆಲಿಸ್ಕೊಳ್ಳಿ, ನೀವು ಒಂದ್ ರೀತಿಯಲ್ಲಿ ಅವ್ರಿಗಿಂತ ಅನುಭವಿಸ್ತ್ರೆ. ಯಾಕಂದ್ರೆ ನಿಮ್ ತಂದೆಯವ್ರ ಕಾಲದಿಂದ ತಾತವ್ರ ಕಾಲದಿಂದ ನಿಮ್ ತೋಟವನ್ನ ಸಾಗುವಳಿ ಮಾಡ್ಕೊಂತ ಬಂದಿದ್ದೀರಿ, ನಿಮ್ ಕುಟುಂಬದವರು, ಯಥೇಚ್ಛವಾದ ಅನುಭವ ಇದೆ. ಪ್ರಯೋಗಗಳನ್ನು ಮಾಡ್ತಾ ಎಲ್ಲಿ ಖರ್ಚುಗಳನ್ನು ಕಮ್ಮಿಗೊಳಿಸಬಹುದು, ನಿಮ್ಮ ತೋಟದ ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಏನ್ ಕೆಲಸಗಳನ್ನು ಮಾಡಬಹುದು ಅನ್ನೋದಕ್ಕೆ ನೀವೇ ಅಧ್ಯಯನ ಮಾಡಬೇಕು, ಪ್ರಯೋಗಗಳನ್ನು ಮಾಡಬೇಕು, ಅದರಲ್ಲಿ ಅನುಕೂಲಗಳನ್ನು ಕಂಡುಕೊಳ್ಬೇಕು. ರೈತ ಬಾಂಧವರೇ,